ಉನ್ನತು ಸಹವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಭದ್ರಂ ಪಶ್ಯೇಮಾಕ್ಷಿರೈರಂಗೈ ಸುಷ್ಟುವಾಂಸಸ್ತನೂಭಿ ಯಶೇಮ ದೇವಹಿ ತನ್ಯತಾಯು ಸ್ವಸ್ತಿ ನೀಂದ್ರೋ ವೃದ್ಧಶ್ರವಾ ಸ್ವಸ್ತಿ ನ ಪೂಷಾ ವಿಶ್ವವೇದಾ ಸ್ವಸ್ತಿ ನ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ವಿಭೂತಿಂ ಪ್ರಸವಂ ಮನ್ಯೇ ವಿಭೂತಿಂ ಪ್ರಸವಂ ಮನ್ಯೇ ಮನ್ಯಂತೆ ಸೃಷ್ಟಿ ಚಿಂತಕಾಃ ಮನ್ಯಂತೆ ಸೃಷ್ಟಿ ಚಿಂತಕಾಃ. ಸ್ವಪ್ನ ಮಾಯಾ ಸ್ವರೂಪೇ ಸ್ವಪ್ನ ಮಾಯಾ ಸ್ವರೂಪೇತಿ ಸೃಷ್ಟಿರನ್ ನೈರ್ವಿಕಲ್ಪಿತ ಸೃಷ್ಟಿರನ್ ನೈರ್ವಿಕಲ್ಪಿತ. ಸೃಷ್ಟಿಯ ವಿಚಾರವಾಗಿ ಕಿಂಚಿತ್ ಮನ್ಯಂತೆ ಕೆಲವರು ಹೀಗೆ ಅಭಿಪ್ರಾಯ ಪಡ್ತಾರೆ. ಅವರು ಯಾರು ಅಂದ್ರೆ ಸೃಷ್ಟಿ ಚಿಂತಕ, ಸೃಷ್ಟಿಯ ಬಗ್ಗೆ ಜಿಜ್ಞಾಸ ಮಾಡುವಂತ. ಕಾರಣ ಏನು ಅಂತ ಜಿಜ್ಞಾಸ ಮಾಡೋದಿಲ್ಲ, ಕಾರ್ಯವನ್ನೇ ಜಿಜ್ಞಾಸ. ಇದು ಎಂತಹ ಹೂ, ಎಷ್ಟು ಉದ್ದ ಇದೆ, ದಪ್ಪ ಇದೆ, ಯಾವ ಬಣ್ಣ, ಯಾವ ಜಾತಿ, ಹೆಣ್ಣೆ ಇದೆಯೋ ಇಲ್ಲೋ, ಹಲ್ಲಿದೆಯೋ ಇಲ್ಲೋ, ಇದು ಕಾರ್ಯ ಜಿಜ್ಞಾಸ. ಅವರ ನಿರ್ಣಯ ಬರ್ತಾರೆ ಸೃಷ್ಟಿ ಇದು ವಿಸ್ತರಿತ ಭಾವ, ಇದು ವಿಸ್ತರಿತ ಕಾರ್ಯ, ವಿಸ್ತಾರವಾದ ಅಗಾಧವಾದ ಆಶ್ಚರ್ಯಕರವಾದ ಆದ್ಯಂತ ರಹಿತವಾದ. ಇನ್ನೂ ಅದರ ಗರ್ಭದಲ್ಲಿ ಏನು ಮಸಾಲೆ ಬೇಕು ಅಷ್ಟು ಮಸಾಲೆ ಸೇರಿಸ್ತು. ಈ ತರ ಮಾಡೋರು ಯಾರು? ಸೃಷ್ಟಿ ಚಿಂತಕ. ಅನ್ಯೈಹಿ ವಿಕಲ್ಪಿತ, ಇನ್ನ ಗುಣದವರು ಕೆಲವರು ಸೃಷ್ಟಿ ಸ್ವಪ್ನಮಯ ಸ್ವರೂಪ. ಸೃಷ್ಟಿಯು ರೂಪಸಹಿತವಾದ ಈ ಸೃಷ್ಟಿ ಸ್ವರೂಪ, ರೂಪಸಹಿತವಾದ ಈ ಸೃಷ್ಟಿಯು ಹೇಗಿದೆ ಅಂತಂದ್ರೆ ಸ್ವಪ್ನದಂತೆ, ಮಾಯೆಯಂತೆ. ಇದು ಮಾಯಾ ಸ್ವರೂಪ ಇದೆ, ಸ್ವಪ್ನ ಮಾಯಾ ಸ್ವರೂಪ ಇದೆ. ಸ್ವರೂಪ ಸೃಷ್ಟಿ ಮಾಯಾ ಸ್ವಪ್ನವತ. ಸ್ವಪ್ನ ಸ್ವರೂಪನೇ ಇದೆಯಲ್ಲ, ನಮಗೆ ಸ್ವಪ್ನ ರೂಪ ಅಂತ ಹೇಳಿದೆ ಇಲ್ಲಿ. ಸ್ವಪ್ನ ರೂಪ, ಸ್ವಪ್ನ ಸ್ವರೂಪ. ನೀವು ಸ್ವಪ್ನ ರೂಪ ಅಂತೀಯಾ? ಸ್ವಪ್ನ ಮಾಯಾ ಸ್ವರೂಪ. ಸ್ವಪ್ನ ಮಾಯಾ ಸ್ವಪ್ನ ಸ್ವರೂಪ ಮಾಯಾ, ಅದರ ಮುಂದಿನ ಶಬ್ದ ಸ್ವಪ್ನ ಮಾಯಾ ಸ್ವರೂಪ. ಸ್ವಪ್ನ ಸ್ವರೂಪ ಮಾಯಾ ಮಾಯಾ ಸ್ವರೂಪ ಅಂತ ಹೇಳಿ ಹೇಳಿದ್ದ. ಅದು ಮುಂದಿನ ಶಬ್ದ ಸ್ವಪ್ನ ಸ್ವರೂಪ ಅಂತಿದ್ಯಾ? ಸ್ವಪ್ನ ರೂಪ ಅಂತಿದ್ಯಾ? ಸ್ವಪ್ನ ಸ್ವರೂಪ ಸ್ವರೂಪ ಇದೆ. ಓಕೆ, ಅದೇ ಕರೆಕ್ಟ್. ಸ್ವಪ್ನ ಸ್ವರೂಪ ಅಂದ್ರೆ ರೂಪ ಸಹಿತವಾದ ಸ್ವಪ್ನ, ರೂಪ ಸಹಿತವಾದ ಮಾಯಾ ಅನ್ನುವ ಅರ್ಥದಲ್ಲಿ ತಗೋಬೇಕು. ಸ್ವಪ್ನ ಸ್ವರೂಪ, ಸ್ವಪ್ನ ಸ್ವರೂಪ ಮಾಯಾ ಸ್ವರೂಪ, ಸ್ವರೂಪ ಮಾಯಾವದ, ಸ್ವರೂಪ ಸ್ವಪ್ನವದ, ರೂಪಸಹಿತವಾದ ಸ್ವಪ್ನ, ರೂಪಸಹಿತವಾದ ಮಾಯಾ, ಅಂತ ಈ ಸೃಷ್ಟಿಯ ಬಗ್ಗೆ ಅವರು ನಿರ್ಣಯ ಮಾಡ್ತಾರೆ. ಅವರು ಸೃಷ್ಟಿಯಲ್ಲೇ ಇದ್ದವರೇ, ಕಾರಣವನ್ನು ಹಿಡ್ಕೊಂಡು ಮಾಡೋಲ್ಲ. ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ, ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ, ಇತಿ ಸೃಷ್ಟೌ ವಿನಿಶ್ಚಿತ, ಇತಿ ಸೃಷ್ಟೌ ವಿನಿಶ್ಚಿತ, ಕಾಲಪ್ರಸೂತಿ ಭೂತಾನಾಂ, ಕಾಲಪ್ರಸೂತಿ ಭೂತಾನಾಂ, ಮನ್ಯಂತೆ ಕಾಲಚಿಂತಕಾಃ, ಮನ್ಯಂತೆ ಕಾಲಚಿಂತಕಾಃ. ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ, ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ, ಇತಿ ಸೃಷ್ಟೌ ವಿನಿಶ್ಚಿತ, ಇತಿ ಸೃಷ್ಟೌ ವಿನಿಶ್ಚಿತ, ಕಾಲ ಪ್ರಸೂತಿ ಭೂತಾನಾಂ, ಕಾಲ ಪ್ರಸೂತಿ ಭೂತಾನಾಂ, ಮನ್ಯಂತೆ ಕಾಲ ಚಿಂತಕ, ಮನ್ಯಂತೆ ಕಾಲ ಚಿಂತಕ. ಇದು ಒಂದರಿಂದ ನೀವು ಯಾರು ಕಾಣದೇ ಇಲ್ಲ, ಅವರು ಮೂಗು ಬದುಕಾಣ ಕಾಣಿಸ್ತೀವಿ. ನಾವು ಒಂಥರ ರೂಪ ಚಿಂತಕ, ಶೂದ್ರನ ಮುಖ ಕಾಣಲಿಲ್ಲ ಅಂತಂದ್ರೆ ಉಪನ್ಯಾಸ ಮಾಡಬಾರ್ದು. ನಾವು ಉಪನ್ಯಾಸ ಮಾಡಿದ್ದು ಸರಿ ಇದೆಯಾ ತಪ್ಪಿದೆ ಅನ್ನೋದು ಶ್ರೋತೃ ಮುಖದಲ್ಲಿ ಆತ್ಮಸಾಕ್ಷಿಯಾಗಿ ಕಾಣಿಸ್ತದೆ. ಇಮ್ಮಿಡಿಯೇಟ್ ವಿಲ್ ರಿಫ್ಲೆಕ್ಟ್. ಅಂತಹ ಶ್ರೋತೃವಿನ ಉದ್ದೇಶಿಸಿ ಕಣ್ಮುಚ್ಚಿ ಮಾತಾಡ್ತಾರೋ ಗೊತ್ತಿಲ್ಲ. ಗಂಭೀರವಾಗಿರ್ಬೇಕಂತೆ, ಕಣ್ಣು ಮುಚ್ಚಿ ಮಾತಾಡಬೇಕಂತೆ, ಮೆಡಿಟೇಟಿವ್ ಆಗಿ ಮಾತಾಡಬೇಕಂತೆ. ನನಗೆ ಉಪದೇಶ ಮಾಡ್ಯಾರ ಕೆಲವು ಮಂದಿ ಮೆಡಿಟೇಟಿವ್. ನೀವೇ ನಮಗೆ ಪ್ರತಿಬಿಂಬ, ನೀವೇ ಕನ್ನಡಿ. ನಮ್ಮ ಉಪನ್ಯಾಸಕ್ಕೆ ನೀವೆಲ್ಲ ಕನ್ನಡಿ ಇದ್ದಂಗೆ. ಆ ಕನ್ನಡಿಯೊಳಗೆ ಏನಾಗ್ತದೆ, ರಿಫ್ಲೆಕ್ಟ್. ಪ್ರಾಮಾಣಿಕವಾಗಿ ನೀವು ಎಕ್ಸೆಪ್ಟ್ ಮಾಡ್ತೀರಾ ಇಲ್ಲ, ಇದು ಒಪ್ತೀರಾ ಇಲ್ಲ ಗೊತ್ತಾಗ್ತದೆ. ಅಡ್ಡ ಬಂದು ಕೂತ್ಕೊಂಡ್ಬಿಟ್ಟೆ ನಾನು. ಇವು ಸೃಷ್ಟಿಯ ವಿಚಾರದಲ್ಲಿ ಇನ್ನೊಬ್ಬರಿದ್ದಾರೆ, ಅವರೇನಂತಾರೆ, ಅವ್ರದ್ದೊಂದು ನಿಶ್ಚಯ ವಿನಿಶ್ಚಿತ. ಅವರು ಈ ವಿಷಯದಲ್ಲಿ ನಿಶ್ಚಯ ಮಾಡಿದ್ದಾರೆ. ಏನು ನಿಶ್ಚಯ ಮಾಡಿದ್ದಾರೆ ಅಂದರೆ, ಪ್ರಭೋಹೋ ಇಚ್ಛಾ ಮಾತು, ಪರಮಾತ್ಮನ ಇಚ್ಛಾ ಮಾತ್ರ. ಸೃಷ್ಟಿ ಅಂದ್ರೆ ಏನು? ಪರಮಾತ್ಮನ ಇಚ್ಛಾ. ಸರ್ವಜ್ಞ ಸರ್ವಶಕ್ತ ಪರಮಾತ್ಮ ಏನಾದರೂ ಇಚ್ಛಿಸುವ ಸ್ವಾತಂತ್ರ್ಯತೆಯನ್ನು ಹೊಂದಿದ್ದಾನೆ. ಹಾಗೆ ಅವನು ಸೃಷ್ಟಿ ಆಗಲಿ ಅಂತ ಸೃಷ್ಟಿ ಇಚ್ಛಾ ಮಾತ್ರ. ಅಂತಹ ಇಚ್ಛಾ ಮಾತ್ರದಿಂದ ಪ್ರಾಪ್ತವಾದಂತಹ ಈ ಸೃಷ್ಟಿ ಇಚ್ಛಾ ಮಾತ್ರದಿಂದ ಪ್ರಾಪ್ತವಾಗಿದೆ. ಪ್ರಭೋ ಇಚ್ಛಾ ಮಾತ್ರ ಸೃಷ್ಟಿ ಇತಿ ಸೃಷ್ಟೌ ವಿನಿಶ್ಚಿತ. ಸೃಷ್ಟಿಯ ವಿಚಾರವಾಗಿ ಅವರು ಈ ಪ್ರಕಾರವಾಗಿ ನಿಶ್ಚಯ ಮಾಡಿದ್ದಾರೆ. ಕಾಲಚಿಂತಕ ಅಂತ ಬಂದಿದ್ದಾರೆ. ಕಾಲಚಿಂತಕ ಅವರ ಸಿದ್ಧಾಂತದಲ್ಲಿ ಕೂಡ ಕಾಲದ ಪ್ರಾರಂಭ ಯಾವಾಗ, ಕಾಲದ ಕೊನೆ ಯಾವಾಗ, ಅವರು ಇನ್ನೂ ಉತ್ತರ ಹುಡುಕ್ತಾನೆ. ಜಯ ಶ್ರೀರಾಮ್. ಕಾಲಚಿಂತಕ ಕಾಲದ ಪ್ರಾರಂಭ ಯಾವಾಗ, ಕಾಲದ ಕೊನೆ ಯಾವಾಗ, ಕಾಲದ ಮಧ್ಯಂತರದಲ್ಲಿ ಅದರ ಲಕ್ಷಣ ಏನು, ಅದರ ಗುಣ ಏನು ಇತ್ಯಾದಿಗಳನ್ನ ಯೋಚನೆ ಮಾಡುವಂಥವ್ರು ಕಾಲಚಿಂತಕ. ಅವ್ರು ಇವತ್ತಿಗೂ ಕೂಡ ಅದರ ಬಗ್ಗೆ ಚಿಂತನೆ ಮಾಡ್ತಾನೆ ಇದ್ದಾರೆ. ಕಾಲದ ಪ್ರಾರಂಭವನ್ನು ಕಾಲದಲ್ಲಿ ಇದ್ದು ಮಾಡಿದಾಗ್ತದ, ಕಾಲವನ್ನು ಮೀರಿದ ಮೇಲೆ ಕಾಲದ ಪ್ರಾರಂಭ ಯಾವಾಗ ಅಂತ ಕೇಳೋ ಅವಶ್ಯಕತೆ ಇದೆಯಾ? ಕಾಲ ಚಿಂತಕ ಹೌ ಯೂಸ್ಲೆಸ್ ದೇ ಆರ್ ಅಂತ. ಬಟ್ ದೇ ಆರ್ ದಿಸ್ ಅ ಸೆಟ್ ಆಫ್ ಫಾಲೋವರ್ಸ್ ರಿಗಾರ್ಡಿಂಗ್ ಕಾಲಚಿಂತಕ. ಇವ್ರೇನ್ ಮಾಡ್ತಾರೆ, ಆ ಕಾಲದಿಂದ ಬಂದಿದ್ದಾರೆ. ಈ ಸೃಷ್ಟಿ ಎಲ್ಲಿಂದ ಬಂದಿದ್ರು? ಕಾಲದ ನಿಯಮಗಳಲ್ಲಿ ಬಂದಿದೆ. ಹೌದು, ಸೃಷ್ಟಿ ಇಸ್ ನಾಟ್ ಅ ಪಾರ್ಟ್ ಆಫ್ ದಿ ಕ್ರಿಯೇಷನ್, ಸಾರಿ, ಟೈಮ್ ಇಸ್ ನಾಟ್ ಅ ಪಾರ್ಟ್ ಆಫ್ ದಿ ಕ್ರಿಯೇಷನ್. ಕಾಲಚಿಂತಕ ಕಾಲದಿಂದ ಮನ್ಯಂತೆ ಅವರು ನಿರ್ಧಾರಕ್ಕೆ ಬಂದಿದ್ದಾರೆ. ಏನಂದ್ರೆ ಕಾಲಾತ್ ಭೂತಾನ ಪ್ರಸೂತಿ, ಹುಟ್ಟಿಕೊಂಡಿದೆ ಸಕಲ ಜೀವಭೂತ ರಾಶಿಗಳು, ಸೃಷ್ಟಿಯು ಇದು ಹುಟ್ಟಿಕೊಂಡಿದೆ. ಎಲ್ಲಿಂದ ಹುಟ್ಟಿಕೊಂಡಿದೆ? ಕಾಲಾತ್, ಕಾಲದಿಂದ ಹುಟ್ಟಿಕೊಂಡಿದೆ. ಆ ಕಾಲ ಏನು ಅದು ಅವರಿಗೆ ಡಿಫೈನ್ ಮಾಡ್ತಾರೆ, ಅವ್ರು ಮಾಡ್ತಾರೆ. ಕಾಲಚಿಂತಕ ಭಾಷ್ಯ ಇಚ್ಛಾ ಮಾತ್ರ ಸತ್ಯ ಸಂಕಲ್ಪತ್ವಾದ ಸೃಷ್ಟಿ ಘಟಾದಿ ಸಂಕಲ್ಪನಾ ಮಾತ್ರ ನ ಸಂಕಲ್ಪನಾತಿರಿಕ್ತ. ಪರಮೇಶ್ವರನು ಪ್ರಭುವು, ಪರಮೇಶ್ವರನು ಪರಮಾತ್ಮ, ಅವನು ಸತ್ಯ ಸಂಕಲ್ಪತ್ವ. ಪರಮೇಶ್ವರನು ಸತ್ಯ ಸಂಕಲ್ಪನ ಅಂದ್ರೆ ಅವನು ಸಂಕಲ್ಪಿಸಿದ್ದು ಸತ್ಯವಾಗ್ತದೆ, ಸತ್ಯ ಸಂಕಲ್ಪ. ನಾವು ನೀವು ಸಂಕಲ್ಪಿಸಿದ್ದು ಆಗುವುದು, ಬಹುದು, ಆಗಬಹುದು, ಆಗಲಿಕ್ಕೆ. ಆದರೆ ಈಶ್ವರನ ಸಂಕಲ್ಪ ಆಗಲ್ಲ, ಸತ್ಯ ಸಂಕಲ್ಪ. ಈ ಸತ್ಯ ಸಂಕಲ್ಪನಾದಂತಹ ಪ್ರಭುವು ಅವನು ಇಚ್ಛಾ ಮಾತ್ರದಿಂದ ಈ ಸೃಷ್ಟಿ ಆಗಿದೆ. ಈ ಯಾವುದನ್ನು ನಾವು ವಿರೋಧ ಮಾಡಿರಲ್ಲ. ಇವರು ಯಾರೂ ಉಪಾದಾನ ನಿಮಿತ್ತ ಕಾರಣ ತರುವುದು ಎಲ್ಲ ನೋಡ್ಕೋತೇವೆ. ನೀವು ಮಟೀರಿಯಲ್ ಕಾಸ್ ಏನಿದೆ, ಎಫಿಷಿಯಂಟ್ ಕಾಸ್ ಏನಿದೆ, ಇವೆರಡನ್ನೂ ಇವರು ತರದೇ ಇಲ್ಲ. ಅಲ್ಲಿ ನಮಗೆ ಸಮಸ್ಯೆ ಬರ್ತದೆ. ಬಹುಶ್ಯಾಂ ಪ್ರಜಾ ಈತಿ ಸತಪೋ ತಪ್ಯತ. ಬಹುಶ್ಯಾಂ ಪ್ರಜಾ ಈ ಸತ್ಯ ಸಂಕಲ್ಪ, ಲೆಟ್ ಮೀ ಬಿಕಮ್ ಮೆನಿ. ಒಬ್ಬನೇ ಇದ್ದು ಬೋರಾಗಿದೆ, ಬೋರ್ ಬೋರ್ ಬೋರ್ ಆಗಿದೆ, ಏನ್ ಮಾಡುದು? ನಾನು ನಾನು ಅನೇಕವಾಗಬೇಕು. ಸತ್ಯ ಸಂಕಲ್ಪ ಇಚ್ಛಾ ಆಗಿ ತೃಷ್ಟ್ವಾ ತದೇವಾನು ಪ್ರಾವಿಶ ಪ್ರವೇಶ ಮಾಡ್ತೀನಿ. ಈ ಒಂದು ಸತ್ಯ ಸಂಕಲ್ಪ ಮಾಡುವ ಶಕ್ತಿ ಆ ಭಗವಂತನಲ್ಲಿ ಇದ್ದರಿಂದಾಗಿ ಅವನು ಸಂಕಲ್ಪ ಮಾತ್ರ ಇದು ಆಯಿತು ಅನ್ನುವಂತಹದ್ದಕ್ಕೆ ಅವರು ನಿಂತುಕೊಳ್ತಾರೆ ವಿನಃ ಸರ್ವಜ್ಞತ್ವ, ಸರ್ವಶಕ್ತಿತ್ವ ಅಥವಾ ಸದೈವ ಸೌಮ್ಯ ಇದಮಗ್ರ ಆಸೀತ ಅನ್ನುವ ವಾಕ್ಯಕ್ಕೆ, ಮಹಾವಾಕ್ಯಕ್ಕೆ ಯಾವುದೇ ಪ್ರಕಾರವಾದ ಪುಷ್ಟಿಯನ್ನು ಕೊಡುವುದಿಲ್ಲ. ನೆವರ್. ತಟ ಜಲ್ದಿ ಬಂದು ಕೂತ್ಕೋಬೇಕು ನಾಳೆ, ನಾಳೆ ಜಲ್ದಿ ಬಂದು ಕೂತ್ಕೋಬೇಕು. ಮಧ್ಯೆ ಮಧ್ಯದಲ್ಲಿ ಬಂದು ಹೋಗೋದು ಮಾಡಬಾರ್ದು, ಕೂತ್ಕೊಳ್ಳಿ. ಪ್ರಮೋಷನ್ ಆಗಿದೆ ಅವ್ರ ಕೈಯ ಒಂದು ಕೋರು ಅದಿದ್ದಿಲ್ಲ ನಿನ್ನೆ. ಸತ್ಯ ಸಂಕಲ್ಪ ಅಂದ್ರೇನು? ಅವನು ಇಚ್ಛಾ ಮಾತ್ರವಾಗಿ ಪ್ರಕಟವಾಗ್ತಾನೆ. ಆ ಇಚ್ಛಾ ಮಾತ್ರವಾಗಿ ಪ್ರಕಟವಾಗ್ತಾನೆ, ಅದೇ ಸತ್ಯ ಸಂಕಲ್ಪ. ಅಷ್ಟಕ್ಕೆ ಈ ಜಗತ್ತಾಗುತ್ತೆ, ಸೃಷ್ಟಿ ಆಗುತ್ತೆ. ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಈಶ್ವರ, ದಟ್ ಲೈನ್ ಇಸ್ ಟೋಟಲಿ ಡಿಲೀಟೆಡ್. ನಮಗೆ ಅದರ ಅವಶ್ಯಕತೆ ಯಾಕಿದೆ ಅಂತಂದ್ರೆ ಇದ್ದದ್ದರಿಂದ ಬಂದಿದ್ದೇವನ, ಇಲ್ಲದ್ದರಿಂದ ಏನು ಬರೋದಿಲ್ಲ. ತಸ್ಮಾತ್ ಸದೇವ ಆಸೀತ್. ಚಂದೋಗ್ಯ ಸದೇವ ಆಸೀತ್. ಆ ಸತ್ತಿನಿಂದ ಬೀಜ ಮಾತ್ರವಾದ ಪ್ರಾಣಾತ್ಮನು ಉಪಾದಾನವಾಗಿದ್ದುಕೊಂಡು ಆ ಸತ್ತಿನ ಚೈತನ್ಯದ ಸಾಮೀಪ್ಯದಿಂದ ಮಾಯಾ ನಿಮಿತ್ತ ಮಾಡಿಕೊಂಡು ತಾನು ಸರ್ವಜ್ಞ ಸರ್ವಶಕ್ತ ಅಂತ ನಿಮಿತ್ತ ಕಾರಣ. ಸರ್ವಜ್ಞ ಸರ್ವಶಕ್ತ ಅಂತ ನಿಮಿತ್ತ ಕಾರಣವಾಗಿದ್ದುಕೊಂಡು ಈ ಸೃಷ್ಟಿಯನ್ನು ಮಾಡಿದ ಅಂತ ವೇದಾಂತ ಸ್ಪಷ್ಟಪಡಿಸುತ್ತದೆ. ಆನಂತರ ನೇತಿ ನೇತಿ ಭಾಗದೊಳಗೆ ಇವುಗಳನ್ನು ನೆಗೆಟ್ ಮಾಡಿ ನೆಗೆಟ್ ಮಾಡಿ ನೇತಿ ಮಾಡಲಾರದ ಶಾಶ್ವತವಾದ ತತ್ವ ನೀನು ಅನ್ನೋದನ್ನು ಸ್ಪಷ್ಟಪಡಿಸುತ್ತದೆ. ಇದು ಶಾಸ್ತ್ರದ ಕ್ರಮ. ಹೀಗಾಗಿ ನಮಗೆ ಸಂಕಲ್ಪ ಮಾತ್ರದಿಂದ ಆಯಿತು ಅಲ್ಲಿ ನಿಂದಿರಲಿಕ್ಕೆ ವೇದಾಂತ ಹೇಳಿದಾಗುವುದಿಲ್ಲ. ಇಚ್ಛಾ ಮಾತ್ರದಿಂದ ಆಯಿತು ಅಂತ ಅಲ್ಲಿ ನಿಂದಿರಲಿಕ್ಕಾಗುವುದಿಲ್ಲ. ಏಕೆಂದರೆ ಸತ್ ಬ್ರಹ್ಮ ಅವನು ಇಚ್ಛಿಸುವ ಸಾಧ್ಯತೆಯೇ ಇಲ್ಲ. ಅವನು ಸಂಕಲ್ಪಿಸುವ ಸಾಧ್ಯತೆಯೇ ಇಲ್ಲ. ಸೃಷ್ಟಿ ನೋಡ್ತೀಯ, ಇದು ಇಚ್ಛಾ ಮಾತ್ರದಿಂದ ಆದದ್ದು ಅಂತ ಹೇಳ್ತೀಯ. ಯಾರ ಇಚ್ಛಾ ಅಂತ ನಾನು ಕೇಳ್ತೀನಿ. ನೀನು ಅಪ್ಪಿತಪ್ಪಿ ಮಾಯ ಇಚ್ಛಾ ಅಂದ್ರೆ ಮಾಯ ಜಡ, ಅದಕ್ಕೆ ನಿನಗೆ ಇಚ್ಛಾ ಆಗ್ತದೆ. ಇಲ್ಲ ಇಲ್ಲ, ಬ್ರಹ್ಮನಿಂದ ಇದೆಲ್ಲ ಬ್ರಹ್ಮ, ಇದೆಲ್ಲ ಬ್ರಹ್ಮನ ಇಚ್ಛಾ. ಬ್ರಹ್ಮನಿಗೆ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳು ಯಾರೂ ಇಲ್ಲ, ಅವನು ಯಾಕೆ ಇಚ್ಛಾ ಮಾಡ್ಬೇಕವ? There is no, even there is no thought independent of Brahman. Simple thought kuda illa Brahmana hortu padisi. Ichcha anta ichcha, hengi ichcha madana? Ellivarigu naavu adhyasa, adhyaropita, annuva analysis anna tarodilla, allivarigu Vedanta complete avudhe. Very pranatma, bija, ರೂಪದ ಪ್ರಾಣಾತ್ಮ ಇವನು ಅಧ್ಯಾರೋಪಿತ. ವೈ ಡೋಂಟ್ ಯು ಸೀ ದಿ ಟ್ರೂತ್? ವೈ ಡು ವಾಂಟ್ ಟು ಎಸ್ಕೇಪ್ ಫ್ರಮ್ ದ? ನಾನು ನಿಜವಾಗ್ಲೂ ವೇದಾಂತ ಕೇಳ್ತೀನಿ, ಈ ಅಧ್ಯಾಸಕ್ಕೆ ಯಾಕೆ ಹೆದರ್ತೀರಾ? ಎವರಿಬಡಿ ವಾಂಟ್ ಟು ಎಸ್ಕೇಪ್ ಫ್ರಮ್ ದ? ಇದು ಅಧ್ಯಾಸ, ಇದು 18th ಎಲಿಫೆಂಟ್ ಇದ್ದಂಗೆ. ಏನು ಆಟಕ್ಕುಂಟು ಲೆಕ್ಕಕ್ಕಿಲ್ಲದು ಏನಿಲ್ಲದು, ಬಟ್ ಸಾಲ್ವ್ಸ್ ಎ ಪ್ರಾಬ್ಲಮ್. ಒಬ್ಬ ಅಭ್ಯಾಸವನ್ನು, ಏಕೆಂದರೆ ಚೈತನ್ಯ ಮಾತ್ರವಾದ ಇರುವಿಕೆಯಿಂದ ಕೂಡಿದ ಅರಿವಿನಿಂದ ಈ ಜಗತ್ತು ಹೊರಬರಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ಹೊರತುಪಡಿಸಿ ಬರೀ ಮಾಯೆಯಿಂದ ಮಾತ್ರ ಈ ಜಗತ್ತು ಹೊರಬಂತು ಅಂತ ಹೇಳಲಿಕ್ಕೂ ಆಗುವುದಿಲ್ಲ. ಏಕೆಂದರೆ ಮಾಯಾ ಅಂತ ಹೇಳಾಗ ಥರ್ಡ್ ಸಂಗತಿ ಏನು ಅಂತಂದ್ರೆ, ಎದುರುಗಡೆ ಈ ಪ್ರಪಂಚ ಇದೆ, ಅನುಭವಕ್ಕೆ ಲಭ್ಯ ಇದೆ. ವಿತ್ ಆಲ್ ದಿ ಸೆನ್ಸ್ ಆಫ್ ಟಚ್, ಸೆನ್ಸ್ ಆರ್ಗನ್ಸ್ಗೆ ಇದು ಲಭ್ಯ ಇದೆ. ಹೆಂಗ್ ಪ್ರಾಬ್ಲಮ್ ಸಾಲ್ವ್ ಅಂತ ಹೇಳಿ, ಅರಿವಿನಿಂದ ಹುಟ್ಟೋದಿಲ್ಲ, ಮಾಯಾ ಮಾತ್ರದಿಂದ ಸೃಷ್ಟಿಸುವ ಸಾಧ್ಯತೆ ಇಲ್ಲ. ಏಕೆಂದರೆ ಮಾಯಾ ಜಡ. ಅರಿವಿನಿಂದ ಸಾಕ್ಷಾತ್ ಹುಟ್ಟೋದಿಲ್ಲ, ಏಕೆಂದರೆ ಅರಿವಿಲ್ಲದೇ ಇದ್ದಂತಹ ಸಾಧ್ಯತೆಗಳೇ ಇಲ್ಲ. ಅಖಂಡ, ಅಗಾಧ, ಅನಂತ, ಒಂದೇ ಒಂದು ಅರಿವು. ಈ ಅರಿವಿನಿಂದ ಸೃಷ್ಟಿ ಆಯಿತು ಅಂತಂದರೆ ಅರಿವನ್ನು ಹೊರತುಪಡಿಸಿ ಸೃಷ್ಟಿ ಆಯ್ತಾ? ಅರಿವು ಸಹಿತ ಆಯ್ತಾ ಅಂತ ಮತ್ತೆ ಮುಂದಿನ ಪ್ರಶ್ನೆ. ಅರಿವನ್ನು ಹೊರತುಪಡಿಸಿ, ಅರಿವನ್ನು ಹೊರತುಪಡಿಸಿದ್ರೆ ಜಡ ಆಗುತ್ತೆ. ಕರೆಂಟ್ ಮುಟ್ಟಿ ನೋಡು, ಜಡ ಅನ್ನೋ ಚೈತನ್ಯ ನೋಡ್ಬಿಡ್ತ, ಕೈ ಸುಟ್ಕೊಂಡು ನೋಡ್ಬಿಡ್ತ. ಇಲ್ಲ ಇಲ್ಲ, ಜಡ ಅಲ್ಲ. ಸೊ ವಿ ಹ್ಯಾವ್ ನೋ ಅದರ್ ವೇ, ಬೇರೆ ದಾರಿ ಇಲ್ಲ ನಮಗೆ. ಹೇಗೆ ಜೀವಾತ್ಮನು ಸಂಘಾತ ಆತ್ಮನೋ ಹಾಗೆ ಸೃಷ್ಟಿಯು ಕೂಡ ಇದು ಸಂಘಾತ. ಈ ಸಂಘಾತ ಇದು ಆರೋಪಿತ ಸಂಘಾತ. ಅಜ್ಞಾನವು ಇದಕ್ಕೆ ಕಾರಣ. ಅಜ್ಞಾನಕ್ಕೆ ಪರಿಹಾರ ಹುಡುಕು. ಸುಮ್ಮನೆ ಸೃಷ್ಟಿ ಬಗ್ಗೆ ಯಾಕೆ ಫೈಟ್ ಮಾಡ್ತೀಯ? ಯಾವ ಗಾಳಿಯೋ, ಯಾವ ಬೆಳಕೋ, ಯಾವ ಮಳೆಯೋ, ಯಾವ ನೀರೋ, ಯಾವ ಬೆಂಕಿಯೋ ಏನಿದೆಯೋ ಇದೆ, ಅದರ ಬಗ್ಗೆ ಫೈಟ್ ಮಾಡಬೇಡ. ಕಾರಣ ನೋಡು. ಹೀಗಾಗಿ ವೇದಾಂತ ಚಿಂತಕರಿಗೂ ಮತ್ತು ಕಾಲ ಚಿಂತಕರಿಗೂ ಸೃಷ್ಟಿ ಚಿಂತಕರಿಗೂ ಇವೆಲ್ಲ ಒಂದು ಗ್ರೂಪ್ ಇದೆ. ಸೃಷ್ಟಿ ಚಿಂತಕನ ಮತವನ್ನು ಕಾಲಚಿಂತಕ ಒಪ್ಪೋದಿಲ್ಲ, ಕಾಲಚಿಂತಕ ಮತವನ್ನು ಸೃಷ್ಟಿ ಚಿಂತಕ ಒಪ್ಪೋದು. ಇಬ್ಬರು ವೇದಾಂತ ಚಿಂತಕರಿಗೆ ವಿರೋಧಿಗಳು. ಈಗ ನೀನು ನನ್ನ ವಿರೋಧಿ, ನೀನು ನನ್ನ ವಿರೋಧಿ ಅಂದ್ರೆ ನೀವಿಬ್ರು ಫ್ರೆಂಡ್ಸ್ ಆಗ್ಬೇಕೇನು? ನಾನು ಹೇಳಿದ ಅರ್ಥ ಆಗಿದೆ ನಮಗೆ? ಹೌದಲ್ಲ, ವಿರೋಧಿ ವಿರೋಧಿಗಳು ಯಾವತ್ತೂ ಫ್ರೆಂಡ್ಸ್ ಆಗಿರ್ಬೇಕು. ವಿರೋಧಿಗಳು ವಿರೋಧಿಗಳು ಒಬ್ರೊಬ್ರು ವಿರೋಧ ಮಾಡ್ತಾ ಇದ್ರು ಅಂದ್ರೆ ಅದೆಂತ ನನ್ನ ವಿರೋಧಿಗಳು ನೀವು? ಇನ್ಫ್ಯಾಕ್ಟ್ ನೀವು ಯಾರು ನನ್ನ ವಿರೋಧಿ ಆಗಕ್ಕೆ ಸಾಧ್ಯವಿಲ್ಲ, ಇವೆಲ್ಲ ನನಗೆ ಸಹಾಯಕರಾಗ್ತೀವಿ. ಏಕೆಂದ್ರೆ ಅವನಿಗೆ ನೀನು ವಿರೋಧಿ ಅಂದ್ಮೇಲೆ ನೀನು ನನ್ನ ಸಹಾಯಕ ಅನ್ನಂಗಾಯ್ತು, ನಿನಗೆ ಅವನ ವಿರೋಧಿ ಅಂದ್ರೆ ನೀನು ನನ್ನ ಸಹಾಯಕ ಅನ್ನಂಗಾಯ್ತು. ಹಾಗೆ ನೀವಿಬ್ರು ವಿರೋಧಿಗಳಲ್ಲ ನನಗೆ. ಲಾಜಿಕ್ ಏನಿಲ್ಲ, ಇವನ್ ಪ್ರಾಕ್ಟಿಕಲ್ ಕೂಡ ಹಿಂಗೆ, ಯಾವಾಗಲೂ ಲೈಫ್ ವಿರೋಧ ಹಿಂಗೆ. ನೀವೊಬ್ಬರೊಬ್ಬರು ವಿರೋಧ ಮಾಡ್ತೀರಿ ಅಂದ್ರರ್ಥ ನಿಮ್ಮದು ಸ್ಟ್ಯಾಂಡ್ ಸರಿ ಇಲ್ಲ, ಅವ್ರದ್ದು ಸ್ಟ್ಯಾಂಡ್ ಸರಿ ಇಲ್ಲ. ಅವ್ರ ಸ್ಟ್ಯಾಂಡ್ ನೀವು ವಿರೋಧ ಮಾಡ್ತೀರ, ನೀವು ಸ್ಟ್ಯಾಂಡ್ ಅವ್ರು ವಿರೋಧ ಮಾಡ್ತಾರ. ಹಾಗಾಗಿ ಎರಡು ಸ್ಟ್ಯಾಂಡ್ ನಿರುಪಯುಕ್ತ. ನನ್ನ ಸ್ಟ್ಯಾಂಡಿಗೆ ಬನ್ನಿ, ನಾನು ಶಂಕರ. ಸೊ ಸೃಷ್ಟಿ ಚಿಂತಕರೇ ಆಗಲಿ, ಕಾಲ ಚಿಂತಕರೇ ಆಗಲಿ, ಇವರು ಎಷ್ಟು ಲಗಾಟ ಹೊಡೆದು ಪ್ರಯತ್ನ ಮಾಡಿದ್ರು ಕೂಡ ಇವರು ಒಪ್ಕೊಳ್ಳಿಕ್ಕೆ ಅಂತಂದ್ರೆ ಆಗೋದಿಲ್ಲ. ಅದಕ್ಕೆ ಸೃಷ್ಟಿಗೆ ಏನಿದೆ, ಸೃಷ್ಟಿಗೆ ಅವರೇ ಹೇಳ್ತಾರೆ ಇಚ್ಛಾ ಮಾತ್ರ ಅಂದ್ರೆ ಏನು? ಹೇಗೆ ಅಂದ್ರೆ ನಮ್ಮ ಘಟ ಎಲ್ಲೋಗ್ತದ ತಂದಿಲ್ಲ ಸೃಷ್ಟಿ ಘಟಾದಿ. ಸೃಷ್ಟಿ ಅಂದ್ರೇನು? ಘಟಾದಿ, ಘಟಪಟ್ಟ ಮಠ. ಆದಿ ಶಬ್ದ ಹಾಕಿರೋದ್ರಿಂದ ಘಟಾದಿ ಅಂದ್ರೇನು? ಯಾವುದೇ ಒಂದು ವಸ್ತು, ಯಾವುದೇ ಒಂದು ಪದಾರ್ಥ. ಇದು ಸಂಕಲ್ಪನಾ ಮಾತ್ರ, ನ ಸಂಕಲ್ಪನಾತಿರಿಕ್ತ. ಇದು ಸಂಕಲ್ಪ ಮಾತ್ರದಿಂದ ಆಗಿದೆ ವಿನಃ ಸಂಕಲ್ಪವನ್ನು ಹೊರತುಪಡಿಸಿದ್ದು ಆಗಿಲ್ಲ. ಇದು ಯಾರ ಅಭಿಪ್ರಾಯ? ಕಾಲವಾಚಕ ಸೃಷ್ಟಿ ಚಿಂತಕ ಅವರ ಅಭಿಪ್ರಾಯ ಇದು. ಆದ್ದರಿಂದ ಇಚ್ಛಾ ಮಾತ್ರ ಇವರು ಎರಡನೇದವರು. ಅವರು ಮೇಲೆ ಹೇಳಿದವರು ಅವರು ಸೃಷ್ಟಿ ಚಿಂತಕ, ಮತ್ತು ಈಗ ಎರಡನೇದವರು ಹೇಳಿದ್ರು ಇಚ್ಛಾ ಮಾತ್ರ. ಪ್ರಭು ಇಚ್ಛಾ ಮಾತ್ರ, ಪ್ರಭುವಿನ ಇಚ್ಛಾಪ. ಹಿಂಗಾಗಬೇಕು, ಮಂಡೆ ಹಿಂಗಾಗಬೇಕು, ಟ್ಯೂಸ್ಡೇ ಹಿಂಗಾಗಬೇಕು, ವೆನ್ಸ್ಡೇ ಹಿಂಗಾಗಬೇಕು. ಮಂಡೆ ಆಕಾಶ ಆಯ್ತಂತೆ, ಟ್ಯೂಸ್ಡೇ ವಾಯು ಆಯ್ತು. ಹೀಗೆ ಎಲ್ಲ ಹೇಳ್ಕೊಳ್ಬೇಕು ಬಂದು ಕೊನೆಗೆ ಸ್ಯಾಟರ್ಡೆ ಸೃಷ್ಟಿ ಎಲ್ಲ ಮುಗಿದು ಹೋಗುತ್ತೆ. ಸೊನ್ನೆ ಮಾಡಲಿಕ್ಕೇನಿಲ್ಲ. ದೇರ್ ಫೋರ್ ಕಮ್ ಟು ದಿ ಚರ್ಚ್, ಇಟ್ ಇಸ್ ಕಾಲ್ಡ್ ದೇರ್ ಫೋರ್ ಲಾಜಿಕ್. ಕಮ್ ಟು ದಿ ಚರ್ಚ್ ಅಂಡ್ ದೆನ್ ಆಫರ್ ದಿ ಪ್ರೇಯರ್ಸ್ ಬಿಕಾಸ್ ಇಟ್ ಇಸ್ ಹಾಲಿಡೇ. ಏನು ಲಾಜಿಕ್ ಇದೆ? ಇವ್ರು ಯಾರು? ಇವರು ಇವರು ಇಚ್ಛಾ ಮಾತ್ರ. ಸೋಮವಾರ ಹಿಂಗಾಯ್ತು, ಮಂಗಳವಾರ ಹಿಂಗಾಯ್ತು ಅವನಿಚ್ಛೆಯಿಂದ, ಬುಧವಾರ ಹಿಂಗಾಯ್ತು ಗುರುವಾರ ಹಿಂಗ ಅವನಿಚ್ಛೆ. ಅವರು ಅಂತಾರೆ ಅವನಿಚ್ಛೆಯಿಂದ ಐದು ಮಂದಿ ಹೆಂಡಂದು, ಅವನಿಚ್ಛೆ ಅವನೇ ಹೇಳ. ಮೂರು ಮಂದಿ, ನಾಲ್ಕು ಮಂದಿ, ಐದು ಮಂದಿ, ಏನು ತೊಂದರೆ ಇಲ್ಲ. ಇಲ್ಲ ರೀ, ನನ್ನ ರಕ್ತ ಸಂಬಂಧಿಗಳು ಪರವಾಗಿಲ್ಲ ಮಾಡ್ಕೋ, ಅವನಿಚ್ಛೆ. ಅವರು ಅಷ್ಟೇ, 40 ಮಕ್ಕಳು ನನಗೆ ಸಾಕಲಿಕ್ಕೆ ಆಗುವುದಿಲ್ಲ, ಅವನಿಚ್ಛೆ. ಬದುಕೋ ಬದುಕ್ತಾವು ಸರಿ. ಇದು ಅಲ್ಲಿಯೂ ಕೂಡ ಅದೇ ವಿಷಯ, ಇಲ್ಲಿ ಕೂಡ ಅದೇ ವಿಷಯ. ಇವರೆಲ್ಲ ಯಾರಿವರು? ಇಚ್ಛಾ ಮಾತ್ರ, ಪ್ರಭೋ ಇಚ್ಛಾ. ಅಲ್ಲಿ ಮೇಘಾಲಯಕ್ಕೆ ಹೋದಾಗ ಮಿನಿಮಮ್ ಒಂದು ಮನೆಯಲ್ಲಿ 10 ಮಕ್ಕಳು, ಅದು ಮಿನಿಮಮ್. ಅದು 16, 12, 14 ಇದ್ದಾರೆ, 13 ಇದ್ದಾರೆ, ಮಿನಿಮಮ್ 10 ಅಂತ ಇರುತ್ತೆ. ಅದು ಬೆಳೀತಾ ಬೆಳೀತಾ ಇದ್ದಂತೆ ಇನ್ನೊಂದು ಬಂದೇ ಬಿಡ್ತದೆ, ಆ ಮನಸ್ಸು ಬೆಳೀತಾ ಬೆಳೀತಾ ಕೈ ಒಂದು ಬಂದೇ ಬಿಡ್ತೇವೆ. ಯಾಕಂದ್ರೆ ತಾಯಿಯನ್ನು ಬಾಣಂತೆ ಹೇಳ್ತಾರೆ, ಪರ್ಮನೆಂಟ್ ಬಾಣಂತೆ. ಸೊ ಸೃಷ್ಟಿ ಹೆಂಗಾಯ್ತು? ಇಚ್ಛಾ ಮಾಡುತ್ತೆ. ಏ ತೋ ಭಗವಾನ್ ಕಾ ದೇನ್ ಹೈ, ಕಿಸಿ ಕಿತನೇ ಲೋಕೋ ಬಚ್ಚೆ ನಹೀ ಹೈ, ದೇಖೋ ಹಮಕೋ ಕಿತನಾ ಬಚ್ಚಾ. ಕ್ಯೂ ಹೈ? ಭಗವಾನ್ ಕಾ ಇಚ್ಛಾ, ಪ್ರಭೋ ಇಚ್ಛಾ. ಸೊ ಅಲ್ಲಿಗಳು ಫುಲ್ಸ್ಟಾಪ್ ಆಗಿರ್ತಾರೆ. ಇನ್ನು ಇನ್ನೊಬ್ಬರು ಕಾಲ ಚಿಂತಕ, ಅವ್ರು ಏನಂತಾರೆ, ಕಾಲಾದೇವ ಸೃಷ್ಟಿಗೆ ಇತಿ ಕೇಚಿತ. ಕಾಲದಿಂದ ಈ ಕಾಲದ ಘಟ್ಟದಲ್ಲಿ ಸೃಷ್ಟಿ ಆಯಿತು. ಇವರು ಯಾರು? ಕಾಲ ಚಿಂತಕ. ಭೂಗಾತಂ ಸೃಷ್ಟಿ ನಿತ್ಯನ್ಯೇಮಿತಿ ಚಾಪರೇ ದೇವಸ್ಯೇಷ ಸ್ವಭಾವೋಯಂ ಆಪ್ತ ಕಾಮಸ್ಯ ಕಾ ಸ್ಪೃಹಾ. ಭೂಗಾತಂ ಸೃಷ್ಟಿ ನಿತ್ಯನ್ಯೇ ಕ್ರೀಡಾರ್ಥಮಿತಿ ಚಾಪರೇ ದೇವಸ್ಯೇಷ ಸ್ವಭಾವೋಯಂ ಆಪ್ತ ಕಾಮಸ್ಯ ಕಾ ಸ್ಪೃಹಾ. ಏನು ಚಂದದ ನೋಡಿ, ಭಗವತ್ಪಾದ ನಿರ್ಣಯ ಬರ್ತಾರೆ. ಅವ ನೋಡುತ್ತೆ, ಸೃಷ್ಟಿ ಭೋಗಾರ್ಥಂ. ಇದು ಸೃಷ್ಟಿ ಏನು ಅಂತಂದ್ರೆ, ಜೀವಭೂತ ರಾಶಿಗಳ ಭೋಗಕ್ಕಾಗಿ ಸೃಷ್ಟಿಸಲ್ಪಟ್ಟಂತಹ ಸೃಷ್ಟಿ. ಆದ್ದರಿಂದ ಸೃಷ್ಟಿ ಏನು? ಭೋಗ ವಸ್ತು, ಭೋಗ ಪದಾರ್ಥ, ಭೋಗ ವಸ್ತು. ಭೋಗಕ್ಕಾಗಿ ಸೃಷ್ಟಿ ಇದೆ. ನೀವು ರೂಪ ಅಂತೀರಾ, ತಿನ್ಸು ಅಂತೀರಾ, ಉಳಿಸು ಅಂತೀರಾ, ನಿಮ್ಮ ಸೆನ್ಸ್ ಆರ್ಗನ್ಸ್ಗೆ, ನಿಮ್ಮ ಕರ್ಮಗಳಿಗೆ, ನಿಮ್ಮ ಫಲಗಳಿಗೆ, ಎಲ್ಲರಿಗೂ ಭೋಗಕ್ಕೆ ಲಭ್ಯ ಇದೆ. ಈ ಸೃಷ್ಟಿಯನ್ನು ಭೋಗಿಸ್ಬೇಕಷ್ಟೆ, ಹೆಚ್ಚಿ ತಲೆ ಕಟ್ಕೋಬೇಡಿ. ನಾವು ಕೊಟ್ಟೇವಿ, ನೀವು ಭೋಗಿಸ್ತಾರೆ. ಭೋಗಾರ್ಥಂ ಸೃಷ್ಟಿ ಇತಿ ಒಬ್ರು. ಮತ್ತಿನ್ನೊಬ್ರು, ಅನ್ನೇ ಕ್ರೀಡಾರ್ಥಂ ಹೆಚ್ಚಿಲ್ಲ, ಅವನು ಬೇಸರಾದಾಗ ಆಟ ಆಡ್ತಾನ. ಈಶ್ವರ ಏನ್ ಮಾಡ್ತಾನೆ? ಬೇಸರಾದಾಗ ಆಟ ಆಡ್ತಾನೆ. ಹೆಂಗ ಆಡ್ತಾನೆ? ಬಹಳ ಚಂದ ಎಕ್ಸಾಂಪಲ್ ಅದು ನನ್ನ ಹತ್ರ. ಇವು ಬೆಕ್ಕುಗಳು ಬುಡ್ಕಾಯಿ ಇಲಿನ ಬೇಟೆ ಆಡ್ತಾನೆ. ಆ ಬುಡ್ಕಾಯಿ ಇಲಿ ಬೇಟೆ ಆದಾಗ ಅದು ಜೀವಂತ ಇರ್ತದೆ, ಆದರೆ ಆಟ ಆಡ್ತದೆ. ಕೊಂದು ಹಾಕುವುದಿಲ್ಲ, ತಿನ್ನೋದೂ ಇಲ್ಲ, ಬಿಟ್ಟನು ಬಿಡೋದು, ಮತ್ತೇನು ಮಾಡೋದು? ಆಡೋದಂಗೆ ಹಿಂಗೆ ಹಿಂಗೆ ತುಂಬುತ್ತೆ, ಆಮೇಲೆ ಹಿಂಗೆ ತಿಂಗ್ ಬಿಡುತ್ತೆ, ಹಿಂಗೆ ಬಿಡುತ್ತೆ, ಆಟ ಆಡ್ತಾನೇ ಇರ್ತದೆ. ನಾವು ಎಷ್ಟೋ ಸಲ ಒಳ್ಳೆ ಗುಲಾಬ್ ಜಾಮೂನ್ ಇದೆ ತಿಂದ್ಬಿಡ್ಬಾರ್ದ ಫಸ್ಟ್ ಕ್ಲಾಸ್ ಆಗಿ ಆಟ ಆಡ್ತೀನಿ. ಸೊ ಆಗ ಯಾರು ಬ್ಯಾಸ ಆಡ್ಸೋದನ್ನ ಕೂತಿರ್ತದೆ, ಅದು ಬಾಲ ಸ್ವಲ್ಪ ಅಲ್ಲಾಡಿಸ್ತದೆ. ಮತ್ ಓ ಇಲ್ಲ ಇಲ್ಲೇನಿಲ್ಲ, ಮತ್ತ. ಸೊ ಅವಾಗ ಇವಾಗ ಭಗವಂತನಿಗೆ ಬ್ಯಾಸರಾದಾಗ ಆಟಕ್ಕೇನಾದ್ರೂ ಬೇಕಲ್ಲ. ಇವನಂತಾನೆ, ನಾ ಸ್ವಲ್ಪ ಉಸಿರಾಡಿಸ್ತೇನಪ್ಪ ರಾಮ ಅಂತ. ಉಸಿರಾಡ್ತೀಯ? ನಾನೇನು ಮಾಡಲಿ, ನಾನು ಬೇಸರ ಆಗ್ಬೋದಲ್ಲ. ಇನ್ನು ಒಂದೇನೋ ಒಂದು ಅಡ್ಡ ತಂದಿದ್ದು. ಆವಾಗ ಒದ್ದಾಡಿ ಬಿಲ್ಲಿ ಬಿಲ್ಲಿ ಬಿಲ್ಲಿ ಬಿಲ್ಲಿ. ನಾವು ಆಡೋದನ್ನು ಆನಂದಿಸ್ತಾನೆ, ನಾವು ನಗೋದನ್ನು ಆನಂದಿಸ್ತಾನೆ, ನಾವು ಕಷ್ಟ ಪಡೋದನ್ನು ಆನಂದಿಸ್ತಾನೆ, ನಾವು ಆನಂದ ಪಡೋದನ್ನು ಆನಂದಿಸ್ತಾನೆ. ನಮ್ಮ ಕೋಪತಾಪಗಳನ್ನ ಅವನು ಆನಂದಿಸ್ತಾನೆ, ಆನಂದಿಸ್ತಾನೆ ಇರ್ತಾನೆ. ಯಾಕಂದ್ರೆ ಬೇಸರಾಗ್ತದೆ, ಆ ಬೇಸರ ಕಳ್ಕೊಳ್ಳಿಕ್ಕೆ ನಮ್ಮನ್ನೆಲ್ಲ ಉಂಟು ಮಾಡ್ತಾನೆ, ಕುಣಿಸ್ತಾನೆ. ಕೋಲತ್ತಿದ್ದೀಯ ನೀನುತ್ತಿದ್ದೀಯ ಗೊಂಬಿಗಂತೆ ಆಡಿದೆ ನಯ್ಯ ನೀನಾಡಿಸಿ ಬಂದೆ. ಆಡಿಸಿದ್ದೆ ಆಡಿಸಿದ್ದೆ ಆಡಿಸಿದ್ದೆ ಆಡಿಸಿದ್ದೆ ಕೊಡಗಂದ್ರೆ ಕೋತಿ. ಆಮೇಲೆ ಅದು ಎಂತ ಎಂತ ಗೊಂಬೆ ತಗುಲು ಗೊಂಬೆ ಅಲ್ಲ, ತಗುಲು ಗೊಂಬೆ ಬೇರೆ, ತಗುಲು ಗೊಂಬೆ ತಗುಲಲ್ಲಿ ಕಟ್ ಮಾಡಿರ್ತಾರೆ ಅದು ಬೇರೆ. ಆಮೇಲೆ ಈಗ ಮೊದಲೆಲ್ಲ ಮೊದಲೆಲ್ಲ ಅಲ್ಲ, ತಗುಲು ಗೊಂಬೆ ಮೊದಲೆಲ್ಲ ಪ್ರಾಣಿಗಳ ಚರ್ಮದಲ್ಲಿ ಕೊಯ್ತಾ ಇತ್ತು, ಕೊಯ್ದು ಮಾಡ್ತಾ ಇತ್ತು. ಈಗ ಪ್ರಾಣಿ ಹಿಂಸ, ನೀವು ಲಕ್ಷಗಟ್ಟಲೆ ಪ್ರಾಣಿ ತಗೊಂಡು ಅಲ್ಲಿ ಹೋಗಿ ಕೊಂತಿದ್ರಿ, ಆದ್ರೆ ಹೀಗೆ ಮಾಡಿ ಅದನ್ನು ಬಿಡಿಸಿದ್ರು. ಅದ್ರ ಪ್ರೈವೇಟ್ ಒಳಗೆ ಅದ ಮಾಡ್ತಾರೆ, ಇಟ್ಸ್ ಓಕೆ ಬಡವರಿಗೆ. ಬಟ್ ನಾವೀಗ ಶಾಸ್ತ್ರದಲ್ಲಿ ಕೂಡ ಉದಾಹರಣೆ ಯಾವುದು ಅಂತಂದ್ರೆ, ಗೊಂಬೆ ಆಟದ ಗೊಂಬೆಗಳು, ಸುತ್ತದ ಗೊಂಬೆಗಳು ಮೇಲೆಕೊಂಡು ಆಡಿದೆ ನಯ್ಯ ನೀನಾಡಿಸಿದಂತೆ. ಸೊ ಕಾಣಲಾರದ ಆ ತತ್ವವನ್ನ ಈಶ್ವರ ಅಂತ ನಂಬಿದವರು ಈ ಜೀವರಾಶಿ. ಆ ಒಂದು ಈಶ್ವರನ ಕೈಯಲ್ಲಿಯ ಗೊಂಬೆಗಳಂತೆ, ಯಾಕೆ ಅವನು ಯಾಕೆ ಅವನು ಬೇಸರಾಗ್ತದೆ ನಮಗೆ ಬೇಸರ ಅಂದ್ರೆ ಅವನಿಗೂ ಬೇಸರಾಗ್ತದೆ, ಏನು ಇಲ್ಲ ಅಂದ್ರೆ ಬೇಸರಾಗ್ತದೆ. ಕಲ್ಪನೆ ಮಾಡ್ಕೊಡ್ರಿ, ಆಶ್ರಮದಲ್ಲಿ ನೀರಿಲ್ಲ, ಕಲ್ಪನೆ ಮಾಡ್ಕೊಡ್ರಿ ಕರೆಂಟ್ ಎಲ್ಲರೂ ತಿಂದಿ ಬಂದ್ಬಿಟ್ಟಾರ, ಮ್ಯಾಲೆ ಹೋಗ್ಲಿಕ್ಕಾಗಲ್ಲ, ಕರೆಂಟ್ ಹೋಗಿ ಹತ್ತು ಹೋಗ್ಲಿಕ್ಕಾಗಲ್ಲ, ನೀರಿಲ್ಲ, ಕರೆಂಟ್ ಇಲ್ಲ, ಸಿಲಿಂಡರ್ ಮುಗಿದವೆ, ಬೇಸರ ಆಗ್ತದೆ. ಸೊ ಇದೆಲ್ಲ ಯಾಕೆ ಸೃಷ್ಟಿ ಮಾಡ್ಯಾನಂತಂದ್ರೆ ಅವನಿಗೆ ಬೇಸರ ಆಗಬಾರ್ದು ಅಂತ ಸೃಷ್ಟಿ ಮಾಡ. ಏನ್ ಮಾಡ್ತಪ್ಪ ಅವ್ರು ಹೇಳ್ತಾರೆ, ಸೆಟ್ ಆಫ್ ಪೀಪಲ್ ಹೂ ಫಾಲೋ ದಿಸ್. ಅವ್ರು ಹೇಳ್ತಾರೆ ಏನಂದ್ರೆ, ಕ್ರೀಡಾರ್ಥ ಆಟಕ್ಕ ಈ ಸೃಷ್ಟಿಯನ್ನು ಎತ್ತಕ್ಕಾಗಿ ಸೃಷ್ಟಿ ಮಾಡಿದ್ದಾನೆ ಆಟಕ್ಕ. ಅಪ್ಪರೇ ಏನು ಮೂರನೇದವರು ಇದೇ ಶ್ಲೋಕದಲ್ಲಿ ಮೂರನೇದವರು ಇವರು ಯಾರು, ದೇವಸ್ಯ ಏಷಃ ಸ್ವಭಾವ. ಭಾರಿ ವಿಚಾರ ಮಾಡಬಾರ್ದು, ಇದು ಭಗವಂತನ ಸಹಜತೆ, ಇದು ಈಶ್ವರನ ಸಹಜತೆ. ಏಷಃ ಸ್ವಭಾವ, ಸ್ವಭಾವ ಅದು ಯಾಕೆ ಏನು ಅಂತ ಯಾಕೆ ಪ್ರಶ್ನೆ ಮಾಡ್ತೀರಿ? ಸುಮ್ಮನಾದ ನಿಮಿತ್ತ ಕಾರಣ, ಉಪಾದಾನ ಕಾರಣ, ಅವನು ಜೊತೆ ಇದ್ದಾನೋ ಬಿಟ್ಟು ಬೇರೆ ಇದ್ದಾನೋ ಎಲ್ಲ ಯಾಕೆ ಎಲ್ಲ ನೀವು ಮಾಡುವಾಗ ಏನು, ಇದು ಭಗವಂತನ ಸ್ವಭಾವಪ್ಪ. ಏಷಃ ದೇವಿ ನಮ್ಮ ಸಾಂಪ್ರದಾಯಿಕವಾಗಿ ನಮ್ಮ ವ್ಯವಹಾರದಲ್ಲಿ ನಮಗೆ ಹಿರಿಯರು ಹೇ ಹಾಗೆ ಹೀಗೆ ಮಾತಾಡ ಸುಮ್ಮನೆ, ದೇವರು ದೇವರು ಮಾಡಿದ್ದಲ್ಲಿ ಒಪ್ಕೋ ಹಾಗೆ ಮಾಡೋರು ಹೆಂಗೆ ಬೇಕೋ ಹಂಗೆ ಮಾಡ್ತಾರೆ ನೋಡ್ಕೋ ಅಂತ ವ್ಯವಹಾರದಲ್ಲಿ ಇವತ್ತಿಗೂ ಮನೆಯಲ್ಲಿ ಮಾತಾಡ್ತಾರೆ ಹಿರಿಯರು. ಅದೇ ಸೇಮ್ ಥಿಂಗ್ ದೇವೇಶು ಏಷಃ ಸ್ವಭಾವ ಹೇಳ್ತಾರೆ. ಇವರೆಲ್ಲರಿಗೂ ಕೂಡ ಸೃಷ್ಟಿಯ ಬಗ್ಗೆ ಇಚ್ಛಾ ವ್ಯಕ್ತಪಡಿಸುವ ಸ್ವಾತಂತ್ರ್ಯತೆ ಇದ್ರೆ ಮಾತ್ರ ಸೃಷ್ಟಿಯ ಬಗ್ಗೆ ಇರುತ್ತೆ ಅಭಿಪ್ರಾಯ. ಸೃಷ್ಟಿಯ ಬಗ್ಗೆ ಇಚ್ಛಾ ಮೊದಲು ಆಗ್ಬೇಕಲ್ವಾ? ಆ ಇಚ್ಛಾ ಆದಾಗ ಮಾತ್ರ ಅವರು ಕ್ರೀಡಾರ್ಥವಾಗಿಯೋ ಭೋಗಾರ್ಥವಾಗಿಯೋ ಸಹಜವಾಗಿಯೋ ನಿಯಮಾದಿಗಳಲ್ಲಿ ಕೂಡಿಯೋ ಕಾಲವಾಚಕರಾಗಿಯೋ ಎಲ್ಲ ಎಲ್ಲರಿಗೂ ಮೊದಲು ಏನ್ ಬೇಕು? ಈ ಸೃಷ್ಟಿ ಬಗ್ಗೆ ಇಚ್ಛೆ ಆಗಬೇಕು. ಯಾರಿಂದ ಇಚ್ಛೆ ಆಗಬೇಕು? ಪರಮಾತ್ಮನಿಂದ ಇಚ್ಛೆ ಆಗಬೇಕು. ಪರಮಾತ್ಮನ ಇಚ್ಛಿಸುವ ಸಾಧ್ಯತೆ ಇದೆಯಾ? ಅದಕ್ಕೆ ಹೇಳ್ತಾರೆ, ಆಪ್ತಕಾಮಸ್ಯ ಕಾಸ್ತೃಹ. ಕೊನೆ ಮಾತು, ಉಪನಿಷತ್ ಕೊನೆ ಮಾತೇನು? ಇವೆಲ್ಲರ ಬಾಯಿ ಮುಂದೂಡ್ತೇವೆ. ಆಪ್ತಕಾಮಸ್ಯ ಕಾಸ್ತೃಹ, ಯಾವನು ಆತ್ಮತೃಪ್ತನಾಗಿದ್ದಾನೋ ಅವನಿಗೆ ಇನ್ನೊಂದರ ಬಯಕೆ ಯಾಕೆ? ಕೊಡ ತುಂಬಿದ ಮೇಲೆ ಒಂದು ಹನಿ ಕೂಡ ಎಕ್ಸ್ಟ್ರಾ ನೀರನ್ನು ತಗೊಳ್ಳೋದಿಲ್ಲ. ಪೂರ್ಣ ಮದ ಪೂರ್ಣಮಿದಂ ಪೂರ್ಣ ಪೂರ್ಣಮುದಚ್ಛತೆ, ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಸೊ ಇಂತಹ ಪೂರ್ಣಾತ್ಮನಲ್ಲಿ ಏನನ್ನ ನೀವು ಕೂಡಿಸ್ತೀರಿ, ಏನನ್ನ ಕಳಿತೀರಿ? ಯಾವುದನ್ನ ಆ್ಯಡ್ ಮಾಡ್ತೀರಿ, ಯಾವುದನ್ನ ಡಿಲೀಟ್ ಮಾಡ್ತೀರಿ? ಪೂರ್ಣಾತ್ಮ ಸುಮ್ಮನೆ ಹುಡುಕುತ್ತಿರಬ. ಹಾಗೆಲ್ಲ ಸರ್, ಮತ್ತೆ ಸೃಷ್ಟಿ ಬಂದದಲ್ಲಾಗಿದೆ, ಹೆಂಗೆ ಬಂತು? ಸಿಂಪಲ್ ಅನಾಲಿಸಿಸ್ ಹೇಳ್ತೇನೆ ನಿಮಗೆ. ಈ ಕ್ಲಿಪ್ಪನ್ನು ಕ್ಲಿಪ್ ಅಂತ ಹೇಳ್ಬಿಡ್ತೇವೆ ಅಷ್ಟೇ. ದಟ್ಟಾವಧಿ ವ್ಯವಹಾರ ಇದೆ ಬಹಳ. ಆದರೆ ಇದ್ರ ಬಗ್ಗೆ ಏನೇನು ಪ್ರಶ್ನೆಗಳು? ಇದು ಶೇಪ್ ಏನು? ಇದು ತೂಕ ಏನು? ಇದು ಮಟೀರಿಯಲ್ ಏನು? ಇದು ಇದಕ್ಕಾಗಿ ಉಪಯೋಗ ಮಾಡ್ತಾರೆ. ಇವು ಇದಕ್ಕೆ ಕನೆಕ್ಟೆಡ್ ಪ್ರಶ್ನೆ, ಹೌದಾ? ಆದರೆ ಕಣ್ಣಿಗೆ ಕಾಣಲಾರದ ಇನ್ನೂ ಅನೇಕ ವಿಷಯಗಳನ್ನು ಇದ್ರ ಬಗ್ಗೆ ಜಿಜ್ಞಾಸೆ ಮಾಡಿ ಏನು ಅಂತ ಹೇಳ್ತೀನಿ. ಇದು ಈ ಶೇಪನ್ನು ಯಾರು ಡಿಸೈನ್ ಮಾಡ್ತಾರೆ? ಈಗ ಸ್ಪ್ರಿಂಗ್ ಇಟ್ಟರು, ಆ ಸ್ಪ್ರಿಂಗನ್ನು ಯಾಕಿಟ್ಟಾರೆ? ಆ ಸ್ಪ್ರಿಂಗಿನ ಟೆನ್ಷನ್ ಎಷ್ಟು? ಎಷ್ಟು ಮಟ್ಟಿಗೆ ಅದು ಭಾರವನ್ನು ತಗೋಬಹುದು? ಇದರ ಆಯುಷ್ಯ ಎಷ್ಟು? ಇಷ್ಟು ಚಿಂತನೆ ಮಾಡಲಿಕ್ಕೆ ಜ್ಞಾನ ಶಕ್ತಿ ಇಲ್ಲದೆ ಸಾಧ್ಯ ಇದೆಯಾ? ಈಗ ನಾ ಕ್ಲಿಪ್ಪಿನ ಉದಾಹರಣೆ ತೋರಿಸ್ತೇನಷ್ಟೇ. ಈಗ ನಮಗಿರೋದು ಇವೇ ಟೇಬಲ್ಲು, ಕ್ಲಿಪ್ಪು, ಚೇರು, ಕಟ್ಟಡ, ಇವೇ ನಮಗಿರೋ ವಸ್ತುಗಳು. ಇನ್ನೊಂದು ಹೆಜ್ಜೆ ಮುಂದೆ ಹೋದಿದ್ದಾದರೆ ಈ ಹೂ ಹೀಗೆ ಯಾಕೆ ಸೃಷ್ಟಿಯಾಗಿ, ಈ ವೃಕ್ಷ ಹೀಗೆ ಆಗಿದೆ, ಈ ಬಳ್ಳಿ ಹೀಗೆ ಆಗಿದೆ, ಈ ಹಣ್ಣು ಈ ರುಚಿಯಾಗಿದೆ, ಈ ಕಾಯಿ ರುಚಿಯಾಗಿದೆ, ಈ ನಕ್ಷತ್ರಗಳು, ಈ ಚಂದ್ರ, ಇದರ ಹಿಂದೆ ಹೇಗೆ ಜ್ಞಾನ ಶಕ್ತಿ ಇದೆಯೋ ಹಾಗೆಯೇ ಪ್ರಪಂಚದ ಸಮಸ್ತ ವಸ್ತು ಪದಾರ್ಥಗಳು ಜೀವರಾಶಿಗಳ ಹಿಂದೆ ಅನುಮಾನದಿಂದ ಸಿದ್ಧವಾಗ್ತದೆ ಜ್ಞಾನ ಶಕ್ತಿ ಇರಲಿಕ್ಕೆ ಬೇಕು. ಈ ಮೂಗು ಇಲ್ಲೇ ಆಗಿದೆ, ಈ ಕಣ್ಣು ಇಲ್ಲೇ ಆಗಿದೆ, ಈ ಕಿವಿ ಇಲ್ಲೇ ಆಗಿದೆ, ಅನ್ಯಥಾ ಯಾಕಿಲ್ಲ? ಸೊ ಎವ್ರಿ ಕ್ರಿಯೇಷನ್, ಎವ್ರಿ ಪಾರ್ಟ್ ಆಫ್ ದಿ ಕ್ರಿಯೇಷನ್ ಈಸ್ ವೆಲ್ ಥಾಟ್, ಹೈಲಿ ಪ್ರೆಸ್ಡ್, ಮೆಟಿಕ್ಯುಲಸ್ಲಿ ಪ್ರೆಸ್ಡ್, ಕ್ಲೀನ್. ಪೂಜ್ಯ ಸ್ವಾಮಿ ಹೇಳ್ತಾರೆ, ಜಸ್ಟ್ ಇಮ್ಯಾಜಿನ್ ಯುವರ್ ನೋಸ್ ಇಸ್ ಹಿಯರ್. ಹೌ ಟು ನೋ ದಿಸ್ ಇಸ್ ಕಾಫಿ ಆರ್ ಟೀ? ಕುಡಿಬಿಡೋಪ್ಪ. ಏ, ಕುಡಿಯೋಕ್ಕಿಂತ ಮುಂಚೆ ಕುಡಿದ ಮೇಲೆ ಕಾಫಿನ ಟೀನು ಗೊತ್ತಾಗಿ ಆಗ್ತದೆ. ಕುಡಿಯೋಕ್ಕೆ ಮುಂಚೆ ಇದು ಕಾಫಿನ ಟೀನೇ ಹೇಗೆ ಗೊತ್ತಿಸ್ಬೇಕು? ಬಿಕಾಸ್ ಪೋರ್ ವಿಟ್ ಆಲ್ಸೋ ಲುಕ್ಸ್ ದ ಸೇಮ್, ಕಾಫಿ ಆಲ್ಸೋ ಲುಕ್ಸ್ ದ ಸೇಮ್, ಟೀ ಆಲ್ಸೋ ಲುಕ್ಸ್ ದ ಸೇಮ್, ಆಲ್ ಲುಕ್ ಅಲೈಕ್. ಅಂದರೆ ವಾಟ್ ಇಸ್ ದಿ ಕಾಫಿ, ವಿಚ್ ಇಸ್ ದಿ ಕಾಫಿ, ವಿಚ್ ಇಸ್ ದಿ ಟೀ, ಹೌ ಟು ಡಿಫ್ರೆನ್ಸ್? ಯು ಹ್ಯಾವ್ ಟು ಸ್ಮೆಲ್ ಇಟ್, ಟು ಸ್ಮೆಲ್ ಇಟ್ ಯು ಹ್ಯಾವ್ ನೋಸ್ ಹಿಯರ್, ಯು ಹ್ಯಾವ್ ಟು ಟೇಕ್ ದಿ ಕಪ್ ಹಿಯರ್. ಅದು ವಾಸನೆ ಬರ್ತದೆಲ್ಲ ಗೊತ್ತಿಲ್ಲ, ಮೂಗಿನೊಳಗೆ ಏನು ಹೋಗಿರ್ತದೆ, ಅವ್ರಿಗೆ ಹೋಗ್ಬಿಟ್ಟಿರ್ತಾರೆ. ನೋ ನೋ ನೋ ನೋ, ಭಗವಾನ್ ಥಾಟ್, ದಿ ಕ್ರಿಯೇಟರ್ ಥಾಟ್. ನನ್ನ ಭಕ್ತರಿಗೆ ಇಷ್ಟು ತೊಂದರೆ ಮಾಡೋದು ಬೇಡ. ಸೊ ವಾಸನೆಯೂ ಬಂದಿರಬೇಕು, ಅಲ್ಲೇ ಕುಡಿದಕ್ಕೂ ಈಸಿ ಆಗಬೇಕು. ಸೊ ಒಳ್ಳೆ ಹಾಫ್ ಅನ್ ಇಂಚ್, ಒಂದು ಅರ್ಧ ಇಂಚು ಕೆಳಗಡೆ ತುಟಿಗಳನ್ನು ಕೊಟ್ಟು ಬಾಯಿ ಕೊಟ್ಟು ಇಸಿ ಈ ಕಡೆಗೆ ಈ ಕಡೆಗೆ ಅಳ್ತೀವಿ ಇಂದು ಶಬ್ದ ಕೇಳಿಸ್ತೀವಿ ಹಿಂಗಿಂದು ಶಬ್ದ ಕೇಳಿಸ್ತೀವಿ ಅದಕ್ಕೆ ಶಬ್ದವನ್ನ ನಾವು ಹಿಂಗ್ ಮಾಡ್ತೇವೆ ನೋಡ್ರಿ ಎಲ್ಲಿಂದ ಒಂದು ಶಬ್ದ ಅಂತ ಎಲ್ಲಿಂದ ಆ ಕಡೆ ಕಳಿಸ್ತೇವೆ ಅದಕ್ಕೆ ಅದೇ ರೀತಿ ಕಣ್ಣು ನಾವು ಮೊನ್ನೆ ಅಭ್ಯಾಸ ಮಾಡಿದ್ರೆ ಬಲಗಣ್ಣು ಭಾರಿ ಚುರುಕಿರ್ತದೆ ಎಡಗಣ್ಣು ಸ್ವಲ್ಪ ಮಂದ ಇರ್ತದೆ ಏನು ಅಟ್ಯಾಕ್ ಆಗ್ತದೆ ಯಾವಾಗಲೂ ಎದಕ್ಕಾಗ್ತದೆ ಎಡಗಣ್ಣಿಗೆ ಆಗ್ತದೆ ಯಾಕೆ ಬಲಗಣ್ಣಿ ಸ್ವಲ್ಪ ಆಯುಷ್ಯ ಜಾಸ್ತಿ ಇಸ್ ಆಲ್ಸೋ ಮೆಟಿಕ್ಯುಲಸ್ಲಿ ಥಾಟ್ ನೀ ಎಷ್ಟು ಅಗಾಧವಾದ ವಿಷಯ ಇದೆ ನಮ್ಗೆ ಒಳಗಿರುವಂಥ ಎಲ್ಲ ಪಾರ್ಟ್ಸ್ ಅಂಗಾಂಗಗಳು ಹೌದು ಅದು ಲಿವರ್ ಅನ್ರಿ ಕಿಡ್ನಿ ಅನ್ರಿ ಹಾರ್ಟ್ ಅನ್ರಿ ಎಷ್ಟು ಕರೆಕ್ಟ್ ಜಾಗದೊಳಗೆ ಆ ಎಲುಬಿನ ಹಂದ್ರದ ಒಳಗೆ ಒಳಗೆ ಒಳಗೆ ಒಳಗೆ ಗೂಡಿನೊಳಗೆ ಇಷ್ಟು ಮಾತ್ರವಾದಂತಹ ಆ ಪಂಪಿಂಗ್ ಹಾರ್ಟ್ ಅನ್ನು ಇಟ್ಟಿದ್ದ ಎಷ್ಟು ನಕ್ಷತ್ರ ಅದನ್ನ ಸ್ಪ್ರಿಂಗ್ ಹಾಕಿ ಹಿಂಗ ಅಗಲ ಮಾಡ್ತಾರೆ ಅದನ್ನು ರಿಬ್ಸ್ಗಳನ್ನು ಆಮೇಲೆ ಹಾರ್ಟ್ ಅನ್ನ ಆಪರೇಷನ್ ಮಾಡ್ತಾರೆ ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ ಏಕೆ ವೆಲ್ ಡಿಸೈನ್ ಇವು ಕಾರ್ ಬಂದು ನಿಂತಿರ್ತವೆ ವೆಲ್ ಡಿಸೈನ್ ಕಾರ್ ಅಂದ್ರೆ ಏನ್ರಿ ಇವಾಗ ಕಾರ್ ಅಂದ್ರೆ ಗೊತ್ತಿಲ್ಲ ಸ್ಟೇರಿಂಗ್ ಇರ್ತದೆ ಸ್ಟೇರಿಂಗ್ ತಂದಿಡು ಕಾರ್ ಅಂದ್ರೆ ಏನು ಹೆಸರು ಇರ್ತದೆ ಹೆಸರು ತಂದಿಡು ಕಾರ್ ಅಂದ್ರೆ ಏನು ಟೈರ್ ಇರ್ತಾವ ಟೈರ್ ತಂದಿಡು ಕಾರ್ ಅಂದ್ರೆ ಏನು ಡಬ್ಬಿ ಇರ್ತದೆ ಡಬ್ಬಿ ತಂದಿಡು ಇವೆಲ್ಲ ಇಟ್ಟು ಬಂದು ಕಾರ್ ಆಗಿಬಿಡ್ತದ ಮತ್ತೇನಾಗ್ತದೆ ಏನಾಗುತ್ತದ ಮತ್ತೇನು ಮೆಟ್ರಿಕ್ಯುಲಸ್ಲಿ ವೆಲ್ ಥಾಟ್ ಅಸೆಂಬಲ್ ಕೇರ್ಫುಲ್ಲಿ ಅಸೆಂಬಲ್ ಹಾಗೆ ಎಲ್ಲವೂ ಕೂಡ ಕೇರ್ಫುಲ್ ಆಗಿ ಅಸೆಂಬಲ್ ಆದಾಗ ಮಾತ್ರ ಇದು ಶರೀರ ಅಡ್ಡಾಡ್ತಾ ಇರ್ತದೆ ಎವ್ರಿ ಪಾರ್ಟ್ ಆಫ್ ಅವರ್ ಲೈಫ್ ಈಸ್ ವೆಲ್ ಡಿಸೈನ್ಡ್ ಸೊ ಇದು ಬರೇ ಇಚ್ಛಾ ಮಾತ್ರ ಅಂದ್ರೆ ಹೆಂಗಪ್ಪ ಬರೇ ಭೋಗ ಅರ್ಥ ಅಂದ್ರೆ ಹೇಗಪ್ಪ ಆ ಭಗವಂತನಿಗೆ ಸಂಕಲ್ಪನೂ ಇಲ್ಲ ಆ ಭಗವಂತನಿಗೆ ಆಪ್ತ ಕಾಮನ ಆಗಿದ್ದರಿಂದ ಏನಾದರೂ ಆಗಬೇಕು ಅನ್ನೋದ ಇಚ್ಛಾನೂ ಇಲ್ಲ ಈ ಕಡೆಗೆ ಸ್ವತಂತ್ರವಾಗಿದ್ದು ಆಗಿಲ್ಲ ಇನ್ನೊಬ್ಬರು ಕಾಲವಾಚಕ ಅಂತಾರೆ ಕಾಲದಿಂದ ಉತ್ಪತ್ತಿ ಆಗಿದೆ ಅಂತಂದರೆ ಅದು ಕೂಡ ಸಾಧ್ಯ ಇಲ್ಲ ಹಾಗಾದರೆ ಈ ಸೃಷ್ಟಿ ಹೇಗಾಯಿತು ಸೃಷ್ಟಿಯ ಕಾರಣ ಏನು ಅನ್ನುವಂಥ ಶಬ್ದ ಪ್ರಶ್ನೆ ಹಾಗೆ ಉಳಿತು ಅದನ್ನು ಮುಂದೆ ಹೇಳ್ತಾರೆ ಇಷ್ಟು ಮಾತ್ರ ಹೇಳ್ತಾರೆ ಏನು ಅಂತಂದರೆ ಈ ಸೃಷ್ಟಿಗೆ ಆಪ್ತ ಕಾಮನ ಆದಂತಹ ಪರಮಾತ್ಮನಿಗೆ ಸೃಷ್ಟಿಯ ಬಗ್ಗೆ ಯಾವ ಇಚ್ಛೆಯೂ ಹಾಗೇ ಇಲ್ಲ ಹೌದಾ ಭೋಗಾರ್ಥಂ ಕ್ರೀಡಾರ್ಥಂ ಅನ್ಯೇ ಸೃಷ್ಟಿ ಮನ್ಯಂತೆ ಅನಯೋ ಪಕ್ಷಯೋ ಭೂಷಣ ದೇವಸ್ಯ ಈಶಃ ಸ್ವಭಾವ ಅಯಮಿತಿ ಹೇಳ್ರಿ ಇದು ತನಗೆ ಬೇಸರಾಗಬಾರದು ಅಂತ ಭೋಗಾರ್ಥಂ ಕ್ರೀಡಾರ್ಥಂ ಜ ಅನ್ಯೇ ಸೃಷ್ಟಿ ಮನ್ಯಂತೆ ಒಬ್ಬರಂತಾರೆ ಭೋಗಾರ್ಥವಾಗಿ ಒಬ್ಬರಂತಾರೆ ಕ್ರೀಡಾರ್ಥವಾಗಿ ಇಬ್ಬರು ಬೇರೆ ಬೇರೆ ಭೋಗಾರ್ಥವಾದವನು ಕ್ರೀಡಾರ್ಥ ಅಲ್ಲ ಕ್ರೀಡಾರ್ಥ ಆದವನು ಭೋಗಾರ್ಥ ಅಲ್ಲ ಇವರಿಬ್ಬರು ಚಿಂತಕರು ಬೇರೆ ಬೇರೆ ಒಬ್ಬರು ಭೋಗಾರ್ಥ ಚಿಂತಕರು ಅವರು ಕ್ರೀಡಾರ್ಥ ಚಿಂತಕರು ಮನ್ಯಂತೆ ಆದರೆ ಒಂದು ಒಬ್ಬರ ಪಕ್ಷನ ಒಬ್ಬರು ಆಕ್ಸೆಪ್ಟ್ ಮಾಡೋದಿಲ್ಲ ಒಬ್ಬರ ಪಕ್ಷನ ಇನ್ನೊಬ್ಬರು ಆಕ್ಸೆಪ್ಟ್ ಮಾಡೋದಿಲ್ಲ ಆದ್ರಿಂದ ಏನಿದೀಗ ಅನಯೋಹೋ ಪಕ್ಷಯೋಹೋ ದೂಷಣಂ ಅವನು ಇವರ ಪಕ್ಷವನ್ನು ದೂಷಣೆ ಮಾಡ್ತಾನೆ ಇವರು ಯಾವ ಪಕ್ಷವನ್ನು ದೂಷಣೆ ಮಾಡ್ತಾನೆ ಓಕೆ ದೂಷಣಂ ಅದಕ್ಕೆ ಸಮಾಧಾನ ಮಾಡಲಿಕ್ಕೆ ಒಂದು ಉತ್ತರ ಮತ್ತೊಬ್ಬ ಮೂರನೇದ ಬರ್ತಾನೆ ಅವನೇನು ಅಂತಾನೆ ದೇವಸ್ಯ ಈಶಃ ಸ್ವಭಾವ ಯಾಕೆ ತಲೆ ಕೆಡಿಸ್ಕೊತಿರೋ ಇದು ಭಗವಂತನ ಸ್ವಭಾವ ನೀನು ಜಗಳಬೇಡ ನೀನು ಜಗಳಬೇಡ ಆ ಆನಂದವಾಗಿರಿ ಏನು ಕೊಟ್ಟಾನೆ ಬಸ್ ಅದೆಲ್ಲ ಯಾಕೆ ಸುಮ್ಮನೆ ತಲೆ ಕಟ್ಟಿಸುತ್ತಿಲ್ಲ ಕಾರಣ ಏನು ಕಾರಣ ಕಾರ್ಯ ಏನು ಬೇಡ ಸ್ವಭಾವ ಏನಿದೆ ದೇವಸ್ಯ ದೇವಸ್ಯ ಸ್ವಭಾವಪಕ್ಷಂ ಆಶ್ರಿತ್ಯ ಸ್ವಭಾವಪಕ್ಷಂ ಆಶ್ರಿತ್ಯ ಸರ್ವೇಷಾಂ ವಾ ಪಕ್ಷಾಣಾಂ ಸರ್ವೇಷಾಂ ವಾ ಪಕ್ಷಾಣಾಂ ಆಪ್ತಕಾಮಸ್ಯ ಆಪ್ತಕಾಮಸ್ಯ ಕಾಸ್ಪೃಹಾ ಕಾಸ್ಪೃಹಾ ಇತಿ ಇತಿ ದೇವಸ್ಯ ಸ್ವಭಾವ ಪಕ್ಷ ಆಶ್ರಿತ್ಯ ಮೂರನೇದವರು ನಾಲ್ಕನೇದವರು ಇವರ್ಯಾರು ದೇವಸ್ಯ ಸ್ವಭಾವ ಅದನ್ನ ಅವಲಂಬಿಸಿಕೊಂಡು ಆಶ್ರಿತ್ಯ ಎಲ್ಲರನ್ನೂ ಉದ್ದೇಶಿಸಿ ವೇದಾಂತ ಒಂದು ಪ್ರಶ್ನೆ ಮಾಡ್ತದೆ. ಏನ್ ಪ್ರಶ್ನೆ ಮಾಡ್ತದೆ? ಆಪ್ತ ಕಾಮಸ್ಯ ಕಾ ಸ್ಪೃಹ ಕಾಲವಾಚಿಕ ನಿನಗೂ ಇಚ್ಛಾ ಬೇಕು, ನೀನು ದೇಶವಾಚಿಕ ನಿನಗೂ ಇಚ್ಛಾ ಬೇಕು, ನೀನು ಭೋಗವಾಚಿಕ ನಿನಗೂ ಇಚ್ಛಾ ಬೇಕು, ನೀ ಕ್ರೀಡಾರ್ಥವಾಚಕ ನಿಮಗೂ ಇಚ್ಛಾ ಬೇಕು, ಇವರೆಲ್ಲರಿಗೂ ಇಚ್ಛಾ ಬೇಕು ಅಂದ್ರೆ ಭಗವಂತನಿಗೆ ಇಚ್ಛಾ ಬೇಕು. ಹಾಗೆ ನೀವು ಒಪ್ಪುತ್ತೀರಾ ಭಗವಂತನ ಇಚ್ಛೆಯನ್ನ, ಇಚ್ಛಿಸುವ ಶಕ್ತಿಯನ್ನು ಹೊಂದಿದ್ದಾನೆ ಅಂತ ಒಪ್ಪುತ್ತೀರಾ? ಆ ಒಪ್ಪುತ್ತೇನೆ ಸರ್, ಅವ ಇಚ್ಛಾ ಮಾಡಿದ್ರು ಇದೆಲ್ಲ ಹೆಂಗಾಗ್ತದೆ, ಒಪ್ಪುತ್ತೇನೆ ಸರ್. ಹಾಗಾಗಿ ಇಚ್ಛಾ ಮಾಡ್ಬೇಕಾದ್ರೆ ಏನ್ ಬೇಕು ಅಂತ ಒಂದೆಲ್ಲ ಒಂದು ಭಾಗದಲ್ಲಿ ಅತೃಪ್ತಿ ಇರ್ಬೇಕು. ಒಂದಿಲ್ಲ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಾರ್ನರ್ನಲ್ಲಿ ಅತೃಪ್ತಿ ಇರಲಿಕ್ಕೆ ಬೇಕು. ಅತೃಪ್ತಿ ಇದ್ದಾಗ ಮಾತ್ರ ಇಚ್ಛೆ ಆಗುತ್ತದೆ. ಇವನು ರಾತ್ರಿ ಜಾಮೂನ್ ತಿನ್ನೋ ಕನಸು ಯಾಕೆ ಕಂಡ ಗೊತ್ತಾ? ಸುಮ್ಮನೆ ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ, ಇವ್ರಿಗೆ ಜಾಮೂನ್ ತಿನ್ನೋ ಕನಸು ಯಾಕೆ ಬಿಡ್ಬೇಕು? ಹಗಲೊತ್ತಿನಲ್ಲಿ ಅವನಿಗೆ ಜಾಮೂನ್ ಇದ್ರು ತಿನ್ಲಿಕ್ಕಾಗಿರೋದಿಲ್ಲ, ಎದುರುಗಡೆ ಇರ್ತದೆ. ಅದೇ ಬೇರೆ ಇವನು ಡಯಾಬಿಟಿಸ್ ಟೆಸ್ಟ್ ಮಾಡಿದ್ರು ಡಾಕ್ಟರ್ ಅಲ್ಲಿ ಪಕ್ಕ ಕೂತಿಲ್ಲ, ಅವನೆದುರಿಗೆ ಜಾಮೂನ್ ಹೆಂಗ್ ತಿನ್ನೋದೀಗ? ಸೋನ್ ಕೂತಿರ್ತಾನೆ, ಇವನು ಕೂತಿರ್ತಾನೆ, ಏನ್ ಮಾಡುದು? ಆ ನಂದೇ ಲೋಕ ನಂದೇ ಜಾಮೂನ್ ಸೃಷ್ಟಿ ಮಾಡಿದ್ರಾಯ್ತು. ಏನ್ ಮಾಡುದ? ಅತೃಪ್ತಿ ಇದ್ರೆ ಮಾತ್ರ ಇಚ್ಛೆ ಆಗ್ತದೆ. ಅತೃಪ್ತಿ ಅಂದ್ರೆ ಏನು? ಕೊರತೆಯ ಭಾವ, ಸೆನ್ಸ್ ಆಫ್ ಇನ್ಕಂಪ್ಲೀಟ್ನೆಸ್. ಆಲ್ಮೋಸ್ಟ್ ಪೂಜ್ಯ ಸ್ವಾಮೀಜಿ ಎಲ್ಲಾ ಶಬ್ದಗಳು ಕನ್ನಡದಲ್ಲಿ ನನ್ಗೆ ಸಿಕ್ಕಾವ ನೋಡಿ, ಪರ್ಫೆಕ್ಟ್. ಅವ್ರು ಹೆಂಗೆ ಸ್ವಾಮೀಜಿ ಶಬ್ದಗಳನ್ನ ಮೆಟ್ರಿಕ್ಕಲ್ ಸಹ ಮಾಡ್ತಾರೆ, ಹಾಗೆ ಕನ್ನಡ ಶಬ್ದಗಳನ್ನ ನಾನು ಅಷ್ಟೇ ಕರೆಕ್ಟಾಗಿ ಪ್ಲೇಸ್ ಮಾಡ್ತೇನೆ. ಗ್ರೇಸ್ ಪೂಜ್ಯ ಸ್ವಾಮೀಜಿ, ಗ್ರೇಸ್. ಸೆನ್ಸ್ ಆಫ್ ಇನ್ಕಂಪ್ಲೀಟ್ನೆಸ್, ಅತೃಪ್ತ ಭಾವ. ಈ ಅತೃಪ್ತ ಭಾವ ಇದ್ದಾಗ ಅವನೇನ್ ಮಾಡ್ತಾನೆ ಅಂತಂದ್ರೆ ಅನ್ಯ ಕಾಮಗಳನ್ನು ಕಾಮಿಸ್ತಾನೆ. ಸ್ವರ್ಗ ಅನ್ನೋ ಭೋಗ ಅನ್ನೋ ಯಾವ್ದು ಸೆನ್ಸ್ ಆಗ್ತಾನೆ ಅನ್ನೋ ಯಾವುದೇ ಅನ್ನೋ, ಅದ್ರ ಬಗ್ಗೆ ನನಗೆ ಇಚ್ಛೆ ಆಗ್ಬೇಕಿರುತ್ತ, ಅದ್ರ ಬಗ್ಗೆ ನನ್ಗೆ ಕೊರತೆ ಇದೆ. ಓಕೆ, ಲಿಸ್ಟ್ ಮಾಡೋಣ. ಈಶ್ವರನಲ್ಲಿ ಏನೇನು ಕೊರತೆಗಳಿವೆ? ಈಶ್ವರನಲ್ಲಿ ಯಾವ್ಯಾವ ಕೊರತೆಗಳಿವೆ? ಅರೆ ಭಗ ಎಸ್ಸಿ ಅಸ್ತಿ ಇದ್ದೀ ಭಗವಾನ್. ಆರು ಸಂಪತ್ತುಗಳನ್ನು, ಆರು ಐಶ್ವರ್ಯಗಳನ್ನು ಹೊಂದಿರೋರು ಯಾರೋ ಅವರು ಎಲ್ಲ ಈವನ್ ವೈರಾಗ್ಯ ಇಸ್ ಆಲ್ಸೋ ಕಂಪ್ಲೀಟ್, ಐಶ್ವರ್ಯ ಕಂಪ್ಲೀಟ್, ನಾಲೆಜ್ ಕಂಪ್ಲೀಟ್, ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇಂಗಿದೆಯಾ ಕಂಪ್ಲೀಟ್, ಎವ್ರಿಥಿಂಗ್ ಕಂಪ್ಲೀಟ್. ಇನ್ಕಂಪ್ಲೀಟ್ ಯಾವ್ದಿದೆ ಅದ್ರೊಳಗೆ? ಅಂದ್ಮೇಲೆ ಅವ ಏನನ್ನು ಬಯಸಬೇಕು? ಎಲ್ಲರಿಗೂ ಒಂದು ಉತ್ತರ ಕೊಡ್ತಾರೆ ವೇದಾಂತ. ಆಪ್ತ ಕಾಮಸ್ಯ ಅದೇ ಮುಂದಿನ ಶ್ಲೋಕಕ್ಕೆ ಹೋಗ. ಸೊ ಈ ಪ್ರಕಾರವಾಗಿ ಈಗ ಅವರು ತುರಿಯ ತುರಿಯ ಚತುಷ್ಪ ಆತ್ಮ ಚತುಷ್ಪ ಅಂತ ಏನಾಗಿದೆಯೋ ಅದರಲ್ಲಿ ಆ ತುರಿಯ ವಿಷಯಕ್ಕೆ ಹೋಗ್ತಾ ಇದ್ದಾರೆ. ಈಗ ನೋಡೋಣ ಎಲ್ಲಿದೆ ಶ್ಲೋಕ, ಇಲ್ಲಿದೆ ನೋಡಿ. ಪೇಜ್ ನಂಬರ್ 54. ನಾಂತ ಪ್ರಜ್ಞಂ ನ ಬಹಿಷ್ಪ್ರಜ್ಞಂ ನೋ ಭಯತ ಪ್ರಜ್ಞಂ ನ ಪ್ರಜ್ಞಾನಘನಂ ನ ಪ್ರಜ್ಞಂ ನ ಅಪ್ರಜ್ಞಂ ಅದೃಷ್ಟಂ ಅವ್ಯಯ ಅದೃಷ್ಟಂ ಅವ್ಯವಹಾರ್ಯಂ ಅಗ್ರಾಹ್ಯಂ ಅಲಕ್ಷಣಂ ಅಚಿಂತ್ಯಂ ಅವ್ಯಪದೇಶ್ಯ ಅವ್ಯಪದೇಶ್ಯಂ ಏಕಾತ್ಮ ಪ್ರತ್ಯಯ ಸಾರಂ ಪ್ರಪಂಚ ಉಪಶಮಂ ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮ ಸ ವಿಜ್ಞೇಯಃ ಇವನು ಅಂತ ಪ್ರಜ್ಞನೂ ಅಲ್ಲ, ಇವನು ಬಹಿಷ್ಪ್ರಜ್ಞನೂ ಅಲ್ಲ, ಇವನು ಎರಡೂ ಪ್ರಜ್ಞನೂ ಅಲ್ಲ, ವೇದ ಪ್ರಜ್ಞನೂ ಅಲ್ಲ, ಪ್ರಜ್ಞಾನ ಘನನೂ ಅಲ್ಲ, ಪ್ರಜ್ಞನೂ ಅಲ್ಲ, ಅಪ್ರಜ್ಞನೂ ಅಲ್ಲ, ತಿಳಿದವನು ಅಲ್ಲ, ತಿಳಿಯದೇ ಇದ್ದವನು ಅಲ್ಲ, ತಿಳ್ಕೋಬೇಕಾದವನು ಅಲ್ಲ, ಒಳಗಿನ ಎಚ್ಚರವೂ ಇಲ್ಲ, ಹೊರಗಿನ ಎಚ್ಚರವೂ ಇಲ್ಲ, ಎಚ್ಚರವೇ ಇಲ್ಲ ಅಂತಿಲ್ಲ. ಉದಾಹರಣೆ ಹೇಳ್ಕೋತ ಕಾಣಿಸ್ತಾನೇನ್ರಿ ಅದೃಷ್ಟಂ ಅವ್ಯವಹಾರ್ಯ ವ್ಯವಹಾರ ಶೂನ್ಯ. ಆತ್ಮಜ್ಞಾನ ಯಾವ್ದಾದ್ರು ಪಡಿತಾರೋ ಏನಾಗ್ತಾರೆ, ಇನ್ಫ್ಯಾಕ್ಟ್ ವ್ಯವಹಾರ ಶೂನ್ಯರೇ ಇವರೆಲ್ಲ. ಏನು ಸಮಾಜದ ಕಾನ್ಸೆಪ್ಟ್ ಇರಲಿಲ್ಲ, ಡೂಸ್ ಅಂಡ್ ಡೋಂಟ್ಸ್ ಅರಿವಿರುವುದಿಲ್ಲ, ಕೋಡ್ ಆಫ್ ಕಾಂಡಕ್ಟ್ ಇರುವುದಿಲ್ಲ. ಯಾರಿದು ಅದೃಷ್ಟಂ ಅಗ್ರಾಹ್ಯಂ ಇವುಗಳು ಬರ್ತದ ಇಲ್ಲ, ಅಲಕ್ಷಣಂ ಲಕ್ಷಣ ಇವೆಯ ಇಲ್ಲ, ಅಚಿಂತ್ಯಂ ಇವನು ವಿಚಾರ ಚಿಂತನೆಗೆ ಒಳಪಡ್ತಾ ಇದ್ದಾನ, ಅವ್ಯಪದೇಶ್ಯಂ ಏಕಾತ್ಮ ಪ್ರತ್ಯಯ ಸಾರಂ ಪ್ರಪಂಚ ಉಪಶಮಂ ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಮನ್ಯಂತೆ. ಮೂರರಿಂದಾಗಿ ಅವನಿಗೆ ನಾಲ್ಕನೇದು ಅಂತ ಹೆಸರು ಇಂಪ್ಯಾಕ್ಟ್ ಇರೋದು ಇವನೊಬ್ಬನಿಗೆ. ಅವನು ವಿಶ್ವ ತೇಜಸ್ಸ ಪ್ರಾಜ್ಞರಿಂದಾಗಿ ಅವನಿಗೆ ನಾಲ್ಕನೆಯವನು ಅಂತ ಹೆಸರಷ್ಟೇ ವಿನಃ ಇರೋದು ಇವನೊಬ್ಬನೇ. ಅವರೆಲ್ಲ ಆರೋಪಿತ, ಅವರೆಲ್ಲ ಅತ್ಯ ಆರೋಪಿತ, ಸುಮ್ಮನೆ ಬಂದು ಹೋಗೋರು. ಆಗಮ ಅಪಾಯನ ಜಾಗೃತಿ ಬರ್ತಾರೆ, ಸ್ವಪ್ನಕ್ಕೆ ಹೋಗ್ತಾರೆ, ಅಲ್ಲಿಂದ ಟಾಸ್ ಆಗ್ತಾರೆ, ಅಲ್ಲಿಂದ ನಿದ್ದೆ ಹೋಗ್ತಾರೆ, ಅಲ್ಲಿಂದ ಬರ್ತಾರೆ, ಬರೇ ಬರೋದು ಹೋಗೋದು ಬರೋದು ಹೋಗೋದು ಮಾಡ್ತಿರ್ತಾರೆ ಅಷ್ಟೇ. ಇನ್ಫ್ಯಾಕ್ಟ್ ಇವನು ಬರೋದೂ ಇಲ್ಲ ಹೋಗೋದೂ ಇಲ್ಲ, ಇವನು ಶಾಶ್ವತವಾಗಿರ್ತಾನೆ, ಸಾಕ್ಷಿಯಾಗಿರ್ತಾನೆ, ಇವನು ಅರಿವಿನ ಸ್ವರೂಪನಾಗಿರ್ತಾನೆ. ಇವನನ್ನು ತುರಿಯ ಅಂತ ಕರೆಯಲಾಗಿದೆ. ಈಗ ಈ ವಿಷಯದಲ್ಲಿ ಭಾಷ್ಯ ಚತುರ್ಥ ಪಾದ ಕ್ರಮ ಪ್ರಾಪ್ತ ವಕ್ತವ್ಯ ಇತ್ಯಾಹ ನಾಂತ ಪ್ರಜ್ಞಂ ಇತ್ಯಾದಿನಾ. ಚತುರ್ಥ ಪಾದ ಕ್ರಮದಲ್ಲಿ ನೋಡಿದ್ಯಾದರೆ ವಿಶ್ವ ತೈಜಸ ಪ್ರಾಜ್ಞ ಅನ್ನುವ ಕ್ರಮದಲ್ಲಿ ನೋಡಿದ್ದಾದ್ರೆ ಚತುರ್ಥ ಪಾದ ಕ್ರಮಪ್ರಾಪ್ತ ವಕ್ತವ್ಯ. ಅದು ಏನದು ಆ ಕ್ರಮಪ್ರಾಪ್ತವಾದಂಥದ್ದು, ಕ್ರಮದಲ್ಲಿ ಪ್ರಾಪ್ತವಾದಂಥದ್ದು ಅದು ನಾಲ್ಕನೆಯ ಪಾದ. ಅದು ಏನದು ಪಾದ? ಅದು ನಾಂತ ಪ್ರಜ್ಞೆಂ ಇತ್ಯಾದಿನ ಮುಂದೆ ಶ್ಲೋಕದಲ್ಲಿ ಹೇಳ್ತಾರೆ. ಈಗ ಈ ಪ್ರಕಾರವಾದ ಯಾವ ಪ್ರಜ್ಞೆಗಳನ್ನು ನಾವು ಉಪಯೋಗ ಮಾಡಬಹುದಕ್ಕೆ ಅಂತಹ ತತ್ವ ಇಲ್ಲೇ ಇಲ್ಲ ಅಂತ ಸಿದ್ಧ ಭಾಷ್ಯ. ಸರ್ವ ಶಬ್ದ ಪ್ರವೃತ್ತಿ ನಿಮಿತ್ತ ಶೂನ್ಯತ್ವಾದ ಕಸ್ಯ ಶಬ್ದ ಅನಭಿಧೇಯತ್ವ ಇತಿ ವಿಶೇಷ ಪ್ರತಿಷೇಧೇನೈವ ಉರಿಯಂ ನಿರ್ದಿದಿಕ್ಷತಿ. ಸರ್ವ ಶಬ್ದ ಪ್ರವೃತ್ತಿ ನಿಮಿತ್ತ ಶೂನ್ಯತ್ವ. ಶಬ್ದಗಳನ್ನು ಯಾವಾಗ ಪ್ರಯೋಗಿಸ್ತೀವಿ? ಮೈಕ್, ಟೇಬಲ್ ಶಬ್ದವನ್ನು ಯಾವಾಗ ನಾವು ಉಪಯೋಗಿಸ್ತೀವಿ, ಯಾವುದೇ ಶಬ್ದ ಇರಲಿ ನಾವು ಯಾವಾಗ ಉಪಯೋಗಿಸ್ತೀವಿ, ಆ ಶಬ್ದಗಳಿಗೆ ಒಂದು ಪದಾರ್ಥ, ಒಂದು ವಸ್ತು, ಒಂದು ಗುರಿ, ಒಂದು ಲಕ್ಷ್ಯ, ಅದನ್ನು ಕ್ವಾಲಿಫೈ ಮಾಡಬೇಕಾದ್ರೆ ನಾವು ಏನು ಮಾಡ್ತೀವಿ, ದೂರ ಇದೆ ಅನ್ನೋದು ಕ್ವಾಲಿಫಿಕೇಶನ್, ಸಮೀಪ ಇದೆ ಇನ್ನೊಂದು ಕ್ವಾಲಿಫಿಕೇಶನ್. ಸೊ ಹೀಗೆ ಗಟ್ಟಿ ಇದೆ ಮತ್ತೊಂದು ಕ್ವಾಲಿಫಿಕೇಶನ್, ಮತ್ತೊಂದು ವಿಶೇಷ. ಸಾಫ್ಟ್ ಆಗಿದೆ ಇನ್ನೊಂದು ವಿಶೇಷ, ಸಿಹಿ ಆಗಿದೆ. ಸೊ ನಾವು ಒಂದು ವಸ್ತುವನ್ನು ಈ ಪ್ರಕಾರವಾದ ಶಬ್ದಗಳನ್ನು ಬಳಸಿ ನಾವು ಗುರುತಿಸ್ತೀವಿ. ಇಲ್ಲಿ ಹೇಳ್ತಾರೆ ಸರ್ವ ಶಬ್ದ ಪ್ರವೃತ್ತಿ ನಿಮಿತ್ತ ಶೂನ್ಯತ್ವಾದ. ಈ ಆತ್ಮನ ವಿಚಾರವಾಗಿ ಯಾವ ಶಬ್ದಗಳನ್ನು ಪ್ರಯೋಗಿಸಲಿಕ್ಕೆ ಬರೋದಿಲ್ಲ. ಹೌದಾ? ಶಬ್ದಗಳಿಂದ ತಿಳಿಸಿ ಹೇಳುವ ಶಕ್ಯತೆ ಇಲ್ಲ. ಶಬ್ದ ಅನಭಿಧೇಯತ್ವ. ಹೀಗಾಗಿ ಏನ್ ಮಾಡ್ತಾರವರು ಅಂದ್ರೆ ವಿಶೇಷ ಪ್ರತಿಷೇಧೇನ ಇವ ನೇತಿ ನೇತಿ ಎಂದು ಪ್ರತಿಷೇಧವನ್ನ ಮಾಡ್ತಾ ತಿಳಿಸ್ತಾರೆ. ಮೈಕ್ ಇದೆ, ನಾವು ಏನು ಪ್ರತಿಷೇಧ ಮಾಡುವುದಿಲ್ಲ. ಟೇಬಲ್ ಮೈಕ್ ಅಲ್ಲ, ಬಟ್ಟೆ ಮೈಕ್ ಅಲ್ಲ, ಮನುಷ್ಯ ಮೈಕ್ ಅಲ್ಲ, ಫ್ಲೋರ್ ಮೈಕ್ ಅಲ್ಲ, ಕಾರ್ಪೆಟ್ ಮೈಕ್ ಅಲ್ಲ, ಇದಲ್ಲ ಇದಲ್ಲ ಅಂತೆಲ್ಲ ನೆಗೆಟ್ ಮಾಡಿ ಆಮೇಲೆ ಮೈಕ್ ಅಂತ ತಿಳ್ಕೊಳ್ತೀರಾ? ಇಲ್ಲ, ಈಗ ಲಭ್ಯ ಇದೆ ಮೈಕ್ ಡೈರೆಕ್ಟ್. ಹೌದಾ? ಅದಿಲ್ಲ, ಹಾಗಾಗುದು ಆತ್ಮ ಎಲ್ಲಿ ಎಲ್ಲಿದೆ ಆತ್ಮ? ಮತ್ತೇನ್ ಮಾಡ್ಬೇಕು? ಹೇಗೆ ನೆಗೆಟ್ ಆಗ್ತದೆ? ಶರೀರ ಆತ್ಮ ಅಲ್ಲ. ಅದಕ್ಕೆ ಸ್ವಲ್ಪ ಲಾಜಿಕ್, ಸ್ವಲ್ಪ ಜಿಜ್ಞಾಸ, ಅನ್ವಯವಿತ್ತದೆ, ಈಗ ಮೆಥಡಾಲಜಿ, ಕ್ರಮ, ಪ್ರಕ್ರಿಯೆ, ಸಾರ್ವತ್ರಿಕ ಅನುಭವ. ವಾ, ಎಲ್ಲ ಇಂಟೈಟ್ ಆಯ್ತು. ಹೌದು, ಏನು ಹೌದು? ಶರೀರ ನಾನಲ್ಲ, ಪ್ರಾಣ ನಾನಲ್ಲ, ಮನಸ್ಸು ಬುದ್ಧಿ ನಾನಲ್ಲ, ಇವು ಕೋಶಗಳು ನಾನಲ್ಲ, ಅವಸ್ಥಾತ್ರಯಗಳು ನಾನಲ್ಲ, ವಿಶ್ವ ನಾನಲ್ಲ, ತೇಜಸ್ಸ ನಾನಲ್ಲ, ಪ್ರಾಜ್ಞ ನಾನಲ್ಲ, ದೆನ್ ಹೂ ಆರ್ ಯು? ಪ್ರಿಯ, ನಾನು ಹೇಳಿಲ್ಲ, ನಾ ಹೇಳಿರ್ತೀನಿ ಹೇಳಿಲ್ಲ, ನೀ ಕೇಳಿಸ್ಕೊಂಡು ನೀ ಕೇಳಿಸ್ಕೊಂಡಿರ್ತಿ ಕೇಳಿಸ್ಕೊಂಡಿಲ್ಲ, ಆದ್ರೆ ವಸ್ತು ಮಾತ್ರ ಹಾಗೆ ಹೇಗಿದೆಯೋ ಹಾಗೆ ಇರ್ತದೆ, ಅದಕ್ಕೆ ಜ್ಞಾನ ಅಂತ ಇರ್ತದೆ. ವಿಶೇಷ ಪ್ರತಿಷ್ಠೆ ಈ ಪ್ರಕಾರವಾಗಿ ತುರ್ಯವನ್ನ ತಿಳಿಸಿರ್ತಾರೆ. ಹೇಗೆ? ವಿಶೇಷ ವಿಶೇಷ ವಿಶೇಷ ಪ್ರತಿಷೇಧೇನೈವ, ಪ್ರತಿಷೇಧೇನೈವ ಅಂದ್ರೆ ನೀತಿ ನೀತಿ ಅನ್ನುವಂತಹ ಪ್ರತಿಷೇಧ ಮಾಡುವುದರ ಮೂಲಕವಾಗಿ ಇತಿ ಅನ್ನುವಂತಹ ಆತ್ಮನನ್ನ ಸ್ಪಷ್ಟಪಡಿಸ್ತಾರೆ. ಅನ್ಯಥಾ ಶಬ್ದಗಳಿಗೆ ನಿಲುಕುವಂತಹ ಆತ್ಮ ಅಲ್ಲ. ಆತ್ಮನಿಗೆ ಯಾವುದೇ ಪ್ರಕಾರ ಜಾತಿ ಗುಣ ಕ್ರಿಯೆ ದೋಷಗಳು ಇಲ್ಲದೇ ಇದರಿಂದಾಗಿ ಅವನು ನಿಲ್ಕೊಂಡಿಲ್ಲ. ಅದು ಶಬ್ದಗಳು ಏನಾಗ್ತವೆ? ಯಥೋ ವಾಚೋ ಅಪ್ರಾಪ್ಯ ಮನಸ್ಸ, ಮನಸ್ಸಿಂದಲೂ ಅದನ್ನು ತಲುಪಲಿಕ್ಕಾಗುವುದಿಲ್ಲ, ಬುದ್ಧಿಯಿಂದಲೂ ತಲುಪಲಿಕ್ಕಾಗುವುದಿಲ್ಲ. ನ ಪ್ರವಚನೇನ ನ ಬಹುನಾಶುಕೇನ, ಉಪನಿಷತ್ ಮತ್ತೆ ಹೇಳ್ತದೆ ಬರೀ ಪ್ರವಚನಗಳನ್ನು ತಿಳ್ಕೊಳಿಕ್ಕಾಗುವುದಿಲ್ಲ, ಬರೀ ಶ್ರವಣ ಮಾಡುವುದನ್ನು ತಿಳ್ಕೊಳಿಕ್ಕಾಗುವುದಿಲ್ಲ ಇತ್ಯಾದಿಗಳನ್ನು ಸಂದರ್ಭಾನುಸಾರವಾಗಿ ಹೇಳಿರ್ತದೆ. ಮತ್ತು ನೀವೇ ಹೇಳಿದ್ರು ಸಮಯದ ಶ್ರವಣದ ಅವಶ್ಯಕತೆ ಇಲ್ಲ ಅಂತೇಳಿ. ನಾಳೆ ಶ್ರವಣಕ್ಕೆ ಬರೋ ಬಿಡಬೇಡ, ಶ್ರವಣ ಮಾಡಬೇಡಿ. ಆದರೆ ಬರೀ ಶ್ರವಣದಿಂದ ಮಾತ್ರ ಆಗುವಂಥದ್ದಲ್ಲ, ಯು ನೀಡ್ ಟು ಕಾಂಟೆಂಪ್ಲೇಟ್, ಯು ನೀಡ್ ಟು ಒನ್ಸ್ ಅಗೇನ್ ಗೋ ಥ್ರೂ ಅಗೇನ್ ಅಗೇನ್ ದಿ ಸೇಮ್ ಥಿಂಕಿಂಗ್ ಪ್ರಾಸೆಸ್ನಲ್ಲಿ ಆ ಸಂಪ್ರದಾಯದಲ್ಲೇ ಇರಬೇಕು. ಆವಾಗ ಇದು ಸ್ಪಷ್ಟವಾಗ್ತದೆ. ತನ್ನಂತಾನು ಸ್ವಾಂ ತನು, ತನ್ನ ತನ್ನ ತಾನು ಸ್ವ, ಅದು ಬಹಳ ಸುಂದರ ಶಬ್ದ ಇದೆ. ತಾನು ತನ್ನನ್ನು ತೆರೆದಿಟ್ಟುಕೊಳ್ಳುತ್ತಾನೆ. ಮತ್ತೆ ಹೇಗೆ ತೆರೆದಿಟ್ಟುಕೊಳ್ತಾನೆ? ಬ್ರಹ್ಮ ಕಮಲವು ತನ್ನನ್ನು ತಾನು ಹೇಗೆ ತೆರೆದಿಟ್ಟುಕೊಳ್ಳುತ್ತದೆ? ಬ್ರಹ್ಮ ಕಮಲ ಗೊತ್ತದೆ ಇಲ್ಲ, ಭಾರಿ ಪವಾಡ ನೋಡಿದೆ, ಭಾರಿ ಪವಾಡ. ಇನ್ನು ಎರಡು ತಾಸು ಹಿಂಗೆ ಕೂತ್ಕೋ, ಈಗ ಅರಳುತ್ತದೆ, ಈಗ ಅರಳುತ್ತದೆ, ಈಗ ಅರಳುತ್ತದೆ, ಅರಳೋದೇ ಇಲ್ಲ. ನೀವು ಎಷ್ಟು ಕೂರ್ತಿ ಅಷ್ಟೊತ್ತು ಅರಳೋದು, ಜಪ್ಪಂದ್ರೆ ಅರಳೋದಿಲ್ಲ. ಏನು ಸ್ವಲ್ಪ ನೀರು ಕುಡಿಕೊಳ್ತೇನೆ ಒಳಗೆ ಹೋಗಿ ಕಾಟ್ಲಿ ಎಕ್ಸಾಕ್ಟ್ಲಿ ಹೌ ಇಟ್ ಈಸ್ ಈಶ್ವರ. ಯು ರಿಯಲೈಸ್ ಇಸ್ಮಿ ಅದಕ್ಕೆ ಕ್ಷಣ ಇಲ್ಲ, ಅದಕ್ಕೆ ಸಮಯ ಇಲ್ಲ, ಮಧ್ಯರಾತ್ರಿ ಇಲ್ಲ, ಅಲ್ಲಿ ಮನೆ ಇಲ್ಲ. ಬೆಳಕಿನಲ್ಲಿ ಅವನು 4 ಗಂಟೆಗೆ ಇಂತಹ ಗಿಡದ ಕೆಳಗೆ ಅವನಿಗೆ ಏನಂತಾರೋ ಜ್ಞಾನೋದಯ, ಜ್ಞಾನೋದಯ, ಜ್ಞಾನ ಅಷ್ಟಂಗದಾಗಿತ್ತು, ಈಗೇನಾದ್ರು ಓಂ ತತ್ಸ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ ಮಹಾರಾಜ ಜೀ ಕೀ ಜೈ. ಜೈ ಶ್ರೀ ದಯಾನಂದ. ಜೈ ಶ್ರೀ ದಯಾನಂದ.